ಕಮಲಾ, ಏನ್ ಮಾಡ್ಲಿಕತ್ತೆ? ಈ ಪ್ಯಾಡ್ ಎಲ್ಲಿ ಹಾಕಲ್ರಿ ಟೀಚರ್? ಮುತ್ತಾದಾಗ ನೀವ್ ಬಳಸಿದ ಪ್ಯಾಡ್ ಏನದಲ್ಲ ಅಲ್ಲಿ ಇಲ್ಲಿ ಒಗಿಬಾರ್ದು. ಮತ್ ಏನ್ ಮಾಡ್ಲಿ ಟೀಚರ್? ಈ ಸ್ವಚ್ಛ ಭಾರತ್ ಮಿಷನ್ ಯೋಜನೆ ಏನದಲ್ಲ ಅದ್ರಾಗ ಗ್ರಾಮ ಪಂಚಾಯತಿಯ ಸ್ವಚ್ಛ ಸಂಕೀರ್ಣ ಘಟಕದಲ್ಲಿ ಇನ್ಸಿನರೇಟರ್ ಅದ, ಅದನ್ನ ಸ್ವಚ್ಛ ವಾಹಿನಿಗೆ ಕೊಟ್ರ ವೈಜ್ಞಾನಿಕವಾಗಿ ನಿರ್ವಹಣೆ ಮಾಡ್ತಾರ. ಹೌದ್ರಿ, ಹಂಗೆ ಮಾಡ್ತೀನಿ. ಹೆಚ್ಚಿನ ಮಾಹಿತಿಗೆ ಪರಿಹಾರ ಸಹಾಯವಾಣಿ ಸಂಖ್ಯೆ 9489085555. ಪ್ರಕಟಣೆ ಗ್ರಾಮೀಣ ಕುಡಿಯುವ ನೀರು ಮತ್ತು ನೈರ್ಮಲ್ಯ ಇಲಾಖೆ, ಕರ್ನಾಟಕ ಸರ್ಕಾರ. ನೀವು ಹೊಸ ಆರಂಭವನ್ನ ಹೊಂದಲು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಆರಂಭವನ್ನ ಉತ್ತಮಗೊಳಿಸಲು ಮನಪ್ರೋಮ್ ಫಿನಾನ್ಸ್ ತಿಂಗಳಿಗೆ ಕೇವಲ 57 ಪೈಸೆಗೆ ಚಿನ್ನದ ಸಾಲವನ್ನ ನೀಡುತ್ತಿದೆ. ಮನಪ್ರೋಮ್ ಫಿನಾನ್ಸ್ ಜೀವನವನ್ನ ಸುಲಭಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ಇಂದೇ ನಿಮ್ಮ ಹತ್ತಿರದ ಮನಪ್ರೋಮ್ ಶಾಖೆಗೆ ಭೇಟಿ ನೀಡಿ ಅಥವಾ ಕಾಲ್ 1800-420-2233. ಏನವ್ವ, ಮಗಳು ಅಳಿಯ ಚೆನ್ನಾಗಿದ್ದಾರ? ನಿನ್ನೆ ಕಾಯ್ತಾ ಇದ್ದೆ ಅಶೋಕ, ನನ್ ಮಗಳಿಗೆ 3 ತಿಂಗಳು, ಅವಳ ಹೆಸರನ್ನ ನೋಂದಾಯಿಸ್ಬೇಕು. ನೀನೇನು ಚಿಂತೆ ಮಾಡ್ಬೇಡ, ಗರ್ಭಿಣಿ ಆರೈಕೆ, ಹೆರಿಗೆ, ಬಾಣಂತನ ಎಲ್ಲಾನು ನೋಡ್ಕೋತೀನಿ. ಹೆರಿಗೆ ಆದ್ಮೇಲೆ ಮಗುಗೆ ಕಾಲಕಾಲಕ್ಕೆ ಲಸಿಕೆ, ಚುಚ್ಚುಮದ್ದು ಎಲ್ಲಾನು ಕೊಡ್ಸೋಣ. ಇದು ಎರಡನೇ ಹೆರಿಗೆ ಅಲ್ಲವ್ರ? ಆಮೇಲೆ ಫ್ಯಾಮಿಲಿ ಪ್ಲಾನಿಂಗ್ ಆಪರೇಷನ್ ಮಾಡ್ಸೋಕು ಸಹಾಯ ಮಾಡ್ತೀನಿ. ಅಶೋಕ, ನೀ ನಮ್ಮೂರ್ಗೆ ತಾಯಿ ಇದಂಗ್ ಕಣವ್ವ. ನೀನೊಬ್ಳು ಇದ್ರೆ ಸಾಕು, ನಮ್ಮೂರೇ ಆರೋಗ್ಯವಾಗಿರುತ್ತೆ. ನಿಮ್ಮ ಯಾವುದೇ ಆರೋಗ್ಯ ಸಮಸ್ಯೆಗಳಿಗೆ ನಿಮ್ಮೂರಿನ ನಗರ ಆಶಾ ಕಾರ್ಯಕರ್ತೆಯರನ್ನು ಸಂಪರ್ಕಿಸಿ. ಇದು ರಾಷ್ಟ್ರೀಯ ನಗರ ಆರೋಗ್ಯ ಅಭಿಯಾನದ ಪ್ರಕಟಣೆ. ಇದೀಗ ಕೇಳಿ ಬೂದುಕುಂಬಳಕಾಯಿ ಕೃಷಿಯ ಅನುಭವಗಳು. ಈ ಕುರಿತು ಮೊಳಕಾಲ್ಮೂರು ತಾಲೂಕು ಕೊಂಡ್ಲಹಳ್ಳಿಯ ಕೃಷಿಕ ಕೆಟಿ ಶಿವಕುಮಾರ್ ಅವರೊಂದಿಗೆ ಸಂದರ್ಶನ. ಆತ್ಮೀಯ ರೈತ ಬಾಂಧವರೇ, ಇವತ್ತಿನ ಕಿಸಾನ್ ವಾಣಿ ಕೃಷಿರಂಗ ಕಾರ್ಯಕ್ರಮದಲ್ಲಿ ನಾವಿವತ್ತು ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮೂರು ತಾಲೂಕಿನ ಕೊಂಡ್ಲಹಳ್ಳಿಯ ಪ್ರಗತಿಪರ ಕೃಷಿಕರನ್ನ ಒಬ್ಬರನ್ನ ಮಾತಾಡಿಸ್ತಾ ಇದ್ವಿ. ಅವರು ಸಾಕಷ್ಟು ವರ್ಷದಿಂದ ಈ ಒಂದು ಕೃಷಿಯಲ್ಲಿ, ಪ್ರಾರಂಭದಲ್ಲಿ ರೇಷ್ಮೆ ಬೆಳೆಯನ್ನು ಬೆಳೀತಕ್ಕಂಥವರು, ದಿಢೀರ್ನೆ ಆ ರೇಷ್ಮೆ ಬೆಳೆಯಲ್ಲಿ ಸಾಕಷ್ಟು ಏರುಪೇರುಗಳನ್ನ ಕಂಡು ಇತ್ತೀಚೆಗೆ ಈಗೆಲ್ಲ ಬೂದುಕುಂಬಳ ಮತ್ತು ಟೊಮೆಟೊ ಕೃಷಿಗೆ ಹೆಚ್ಚಿನ ಒಂದು ಆದ್ಯತೆ ಕೊಟ್ಟು ಸಾಕಷ್ಟು ವರ್ಷದಿಂದ ಈ ಒಂದು ಬೂದುಕುಂಬಳ ಮತ್ತು ಟೊಮೆಟೊ ಕೃಷಿಯನ್ನು ಮಾಡ್ತಾ ಬಂದಿದ್ದಾರೆ. ಅವರ ಹೆಸರು ಏನಪ್ಪ ಅಂತಂದರೆ ಕೆಟಿ ಶಿವಕುಮಾರ್ ಅಂತೇಳಿ. ಇವತ್ತಿನ ಕಾರ್ಯಕ್ರಮಕ್ಕೆ ಅವ್ರನ್ನ ಸ್ವಾಗತಿಸೋಣ. ಶಿವಕುಮಾರ್ ಅವರೇ, ಈ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ಸರ್ ನಮಸ್ಕಾರ. ಶಿವಕುಮಾರ್ ಅವರೇ ಹೇಳಿ, ಈಗ ಪ್ರಾರಂಭದಲ್ಲಿ ನಾವು ರೇಷ್ಮೆ ಬೆಳೆದ್ವಿ, ನೀರು ನಮಗೆ ಸಾಕಷ್ಟು ಆಗಲಿಲ್ಲ, ಅದಕ್ಕೋಸ್ಕರ ನೀರಿನ ಕೊರತೆಯಿಂದ ರೇಷ್ಮೆ ತೆಗೆದ್ವಿ ಅಂತ ಹೇಳಿದ್ರ. ಈಗ ನೀರು ಸಾಕಷ್ಟು ಇದೆ ನಿಮಗೆ, ರೇಷ್ಮೆ ಕೃಷಿ ಮಾಡೋಕೆ ಯಾಕೆ ನೀವು ಮನಸ್ಸು ಮಾಡಬಾರ್ದು? ಈಗ ಮಾಡ್ಬೇಕಂತ ಆಸಕ್ತಿ ಇದೆ. ಸಮಸ್ಯೆ ಆಗಿರದೆ ಅಂದ್ರೆ ನಮ್ಮ ಭೂಮಿ ಎಲ್ಲ ವಿಷ ಆಗ್ಬಿಟ್ಟಿದೆ. ಈಗ ನಮ್ಮ ರೇಷ್ಮೆ ಬೆಳಿಬೇಕಪ್ಪ ಅಂದ್ರೆ ನಮ್ಮ ಭೂಮಿ ಸಾವಯವ ಭೂಮಿ ಆಗಿರ್ಬೇಕು. ಯಾವುದೇ ಕಾರಣಕ್ಕೆ ಒಂದು ರಾಸಾಯನಿಕ ವಸ್ತು ಇರಬಾರ್ದು ಅದರಲ್ಲಿ. ಈಗ ನಾವೆಲ್ಲ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿದ್ವಿ, ಇನ್ಸೆಕ್ಟಿಸೈಡ್ಸ್ ಯೂಸ್ ಮಾಡಿದ್ವಿ, ನಮ್ಮ ಭೂಮಿ ಎಲ್ಲ ವಿಷ ಆಗಿದೆ. ಸೊ ಮತ್ತೆ ಯಾಕೆ ನಾನು ರಿಸ್ಕ್ ತಗೋಬೇಕು? ಮತ್ತೆ ನಾನು ರೇಷ್ಮೆ ಬಂದು ನಾನು ಬೆಳೆ ಕೆಡಿಸ್ಕೊಂಬ ಬದಲು ನನ್ನ ರೇಷ್ಮೆದಲ್ಲಿ ಏನು ಆದಾಯ ಬರ್ತದೆ ಅಷ್ಟು ಆದಾಯ ಬೇರೆ ಈ ತರಕಾರಿ ಬೆಳೆಯಲ್ಲಿ ತಗೊಂತ ಇದೀವಲ್ಲ. ಅಂದ್ರೆ ಹೆಚ್ಚಾಗಿ ನೀವು ತರಕಾರಿಗಳನ್ನ ಬೆಳಿಬೇಕು ಅನ್ಕೊಂಡಿದ್ದೀರಾ? ಇವೆಲ್ಲ ಕಮರ್ಷಿಯಲ್ ಕ್ರಾಪ್ನಲ್ಲಿ ಸ್ವಲ್ಪ ಚಾನ್ಸಸ್ ತಗೊಂಬಣ. ಖರ್ಚು ಅಷ್ಟೇ ಇದೆ, ಆದಾಯನೂ ಅಷ್ಟೇ ಇದೆ. ಒಂದು 5-year ಪ್ಲಾನ್ ಮಾಡಿಟ್ಟಿದ್ದೀನಿ. ಟೊಮೊಟೊ ಮತ್ತು ಬೂದುಗುಂಬಳಕಾಯಿ ಪರ್ಟಿಕ್ಯುಲರ್ ಇದೇ ಟೈಮ್ಗೆ ಹಾಕ್ಬೇಕು, ಇದೇ ಟೈಮಲ್ಲೇ ಬೆಳಿಬೇಕು ನಾವು. ಥರ ಆ ಥರ ನಾವು ಕೃಷಿಕರಾಗಿ ಏನೇ ಒಂದು ಬೆಳೆ ಮಾಡ್ಬೇಕಂದ್ರೆ ಒಂದು 5 ವರ್ಷ ಪ್ಲ್ಯಾನ್ ಇರಬೇಕು. ಇವತ್ತು ಯಾ ರೈತರು ಭಾಳಷ್ಟು ಜನ ಹೆಂಗಂದ್ರೆ ರೇಷ್ಮೆದ ಲಾಭ ಅಂದರೆ ತರಕಾರಿ ಕಿತ್ತಾಗ್ತಾರೆ ರೇಷ್ಮೆ ಹೋಗ್ತಾರೆ, ತರಕಾರಿಯಲ್ಲಿ ಟೊಮೊಟೊದ ಲಾಭ ಅಂತಂದರೆ ರೇಷ್ಮೆ ಕಿತ್ತಾಗ್ತಾರೆ ಟೊಮೊಟೊ ಹೋಗ್ತಾರೆ. ಆ ಥರ ಆಗಬಾರ್ದು ನಮ್ಮ ರೈತರ ಜೀವನ. ಯಾವುದೇ ಮಾಡಿದ್ರು ನಿರಂತರವಾದ ಬಗ್ಗೆ ಹೋರಾಟ ಇರಬೇಕು ನಮ್ಮದು. ನನ್ನ ಒಂದು ಅನುಭವದ ಪ್ರಕಾರ ಒಳ್ಳೆ ಭೂಮಿ, ಒಳ್ಳೆ ನೀರು, ಒಳ್ಳೆ ಗೊಬ್ಬರ ಇದ್ರೆ 5 ವರ್ಷ ನೀವು ಪ್ಲ್ಯಾನ್ ಮಾಡಿದೆ, ಸಾಲ ಇರ್ತಕ್ಕಂಥ ರೈತ 1 ರೂಪಾಯಿ ಸಾಲ ಇಲ್ದಂಗೆ ಅವನು ಆರಾಮಾಗಿ ಅವನ ಕುಟುಂಬ ಮತ್ತು ಅವನ ಸಂಸಾರ ಎಲ್ಲ ಜೀವನ ಎಲ್ಲ ಖುಷಿಯಾಗಿ ನಡೀತದೆ. ಈಗ ಮುಖ್ಯ ಬೆಳೆಯಾಗಿ ನೀವು ಬೂದುಕುಂಬಳಕಾಯಿ ಬೆಳೀತಾ ಇದ್ದೀವಿ ಅಂತ ಹೇಳಿದ್ರೆ, ಅಂದರೆ 1 ಎಕರೆ ಒಳಗಡೆ ಈ ಒಂದು ಬೂದುಕುಂಬಳಕಾಯಿ ಬೆಳೀತಾ ಇದ್ದೀರಾ? ಪ್ರತಿ ವರ್ಷ ಒಂದು 5-10 ಎಕರೆ ಟೊಮೊಟೊ, ಒಂದು 5 ಎಕರೆ ಬೂದುಕುಂಬಳಕಾಯಿ, ಈ ಥರ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ ನಾವು. ಈಗ ಬೂದುಕುಂಬಳಕಾಯಿ ಅಂತಂದ್ರೆ ನೀವು ವರ್ಷದ ಯಾವ ಕಾಲದಲ್ಲಿ ಬೆಳೀತೀರಾ? ಪ್ರತಿ ವರ್ಷ ಬೂದುಗುಂಬಳಕಾಯಿ ಬಂದ್ಬಿಟ್ಟು ಸೆಪ್ಟೆಂಬರ್ 15 ರಿಂದ 20 ಅಥವಾ ಸೆಪ್ಟೆಂಬರ್ ತಿಂಗಳು ಪೂರ್ತಿ ಆ ತಿಂಗಳಲ್ಲೇ ಬೆಳಿತೀವಿ. ಈಗ ಏನಾಗಿದೆ ಸರ್ ಅಂದರೆ ಭಾಳಷ್ಟು ಜನ ಇವತ್ತು ಯುವ ರೈತರು ಬರ್ತಾಯಿದ್ದಾರೆ, ಕೆಲಸ ಎಲ್ಲ ರಾಜೀನಾಮೆ ಕೊಡಬೇಕು, ಬರಬೇಕು, ನಾನು ವ್ಯವಸಾಯ ಮಾಡ್ಬೇಕಂತ ಭಾಳ ಜನ ಬರ್ತಾರೆ. ಆದರೆ ಹಿಂದಿನ ಕ್ಯಾಲ್ಕುಲೇಷನ್ ಹೆಂಗಿದೆ ಅಂದರೆ ಎಲ್ಲ ಮರ್ತೋಗ್ಬಿಟ್ಟಿದ್ದಾರೆ. ಈ ಕಾರ್ತಿಗಳಿದ್ದಾವೆ, ರೇವತಿ, ಅಶ್ವಿನಿ, ಭರಣಿ, ಕೃತಿಕ ಅಂತ ಇಂಥ ಪರ್ಟಿಕ್ಯುಲರ್ ಟೈಮಲ್ಲಿ ಇಂಥದ್ದೇ ಬಿತ್ತನೆ ಮಾಡ್ಬೇಕಂತ ಹಿಂದೆನೇ ಆಗೈತೆ. ಸೊ ನಾವು ಯಾವುದೇ ಟೊಮೊಟೊ ಆಗಿರ್ಬೋದು, ಬೂದುಗುಂಬಳಕ್ಕೆ ಹಾಕಿರ್ಬೋದು, ತರಕಾರಿಗಳು ನೀವು ಯಾವಾಗ ಬೇಕಾವಾಗ ಹಾಕಿದ್ರೆ ಬರಲ್ಲ. ಇವೆಲ್ಲ ಮಾರ್ಕೆಟ್ ಇರಬೇಕು, ಮಾರ್ಕೆಟ್ ಕ್ಯಾಚ್ ಮಾಡಬೇಕು. ಅದು ಪರ್ಟಿಕ್ಯುಲರ್ ನಾವು ಸೆಪ್ಟೆಂಬರ್ ತಿಂಗಳಾಗಲೇ ಹಾಕಿದಾಗ ಏನಾಗುತ್ತೆ ಅಂದರೆ ಟೆಂಪ್ರೇಚರ್ ಜಾಸ್ತಿ ಇರ್ತದೆ ಆ ಟೈಮಲ್ಲಿ, ಗಿಡನೂ ಬೆಳವಣಿಗೆ ಚೆನ್ನಾಗಿ ಬರ್ತದೆ. ಯೂಶ್ವಲಿ ಬೂದುಗುಂಬಳಕಾಯಿ ಬಂದುಬಿಟ್ಟು ಡೇ ಟೆಂಪ್ರೇಚರು 27-32 ನಡೀತದೆ, ಆಮೇಲೆ ನೈಟ್ ಟೆಂಪ್ರೇಚರ್ 18-22 ಇರಬೇಕು. ಸೊ ಆ ಟೈಮಲ್ಲಿ ಹಾಕಿದ್ದು ನಮ್ಗೆ ಇಳುವರಿ ಚೆನ್ನಾಗಿ ಬರ್ತದೆ. ಆಮೇಲೆ ಪರಾಗಪರ್ಶ ಅಂದರೆ ಈ ಆ ಟೈಮಲ್ಲಿ ಟೆಂಪ್ರೇಚರ್ ಜಾಸ್ತಿ ಇರೋದ್ರಿಂದ ಜೇನುಳದ ಕೊರತೆ ಇರಲ್ಲ. ಸೊ ನಾವು ಲೇಟಾಗಿ ಹಾಕಿದಾಗ ಏನಾಗುತ್ತೆ, ಜೇನುಳದ ಕೊರತೆ ಆಗುತ್ತೆ. ಮಳೆಗಾಲ ಜಾಸ್ತಿ ಆಯಿತು, ಚಳಿ ಜಾಸ್ತಿ ಆಯ್ತಂದರೆ ಸ್ವಲ್ಪ ಜೇನುಳದ ಕೊರತೆ ಆಗುತ್ತೆ, ಪರಾಗಪರ್ಶ ತೊಂದರೆ ಆಗುತ್ತೆ, ಹೀಲಿಂಗ್ ಕಡಿಮೆ ಬರುತ್ತೆ. ಅದಕ್ಕೆ ಪರ್ಟಿಕ್ಯುಲರ್ ಆ ಟೈಮ್ಗೆ ನಾವು ಕ್ಯಾಚ್ ಮಾಡಿರೋದು ಏನಂದರೆ ಸೆಪ್ಟೆಂಬರ್ ತಿಂಗಳಲ್ಲಿ, ಜನವರಿ 15-ರಿಂದ ಹಿಡಿದ್ಬಿಟ್ಟು ಫೆಬ್ರವರಿ 15-ಅಷ್ಟೊತ್ತಿಗೆ ಮಾರ್ಕೆಟಿಂಗ್ ಬರುತ್ತೆ. ಅದು ಎಲ್ಲ ಉತ್ತರ ಭಾರತಕ್ಕೆ ಹೋಗುತ್ತೆ. ಸೊ ಹಂಗಾಗಿ ಬೂದುಗುಂಬಳಕಾಯಿನ ಆ ವರ್ಷದಲ್ಲಿ ಆ ತಿಂಗಳ ಪರ್ಟಿಕ್ಯುಲರ್ ಸೋಯಿಂಗ್ ಮಾಡ್ತೀವಿ ನಾವು. ಈಗ ಬೂದುಕುಂಬಳಕಾಯಿಯನ್ನು ನಾವು ಉತ್ತಮವಾಗಿ ಒಳ್ಳೆಯ ಒಂದು ಇಳುವರಿ ತಗೊಳ್ಬೇಕಂತಂದರೆ ಯಾವ ರೀತಿ ಭೂಮಿಯನ್ನು ಸಿದ್ಧತೆ ಮಾಡ್ಕೊಳ್ಬೇಕಾಗುತ್ತೆ, ಮತ್ತು ಯಾವ ರೀತಿಯಾದಂಥ ಒಂದು ಗೊಬ್ಬರಗಳನ್ನು ಬಿತ್ತನೆಗೆ ಪೂರ್ವ ಕೊಡಬೇಕಾಗುತ್ತೆ? ವ್ಯವಸಾಯ ಮಾಡೋಕ್ಕಿಂತ ಮುಂಚೆ ನಾವು ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ ಇವನ್ನೆಲ್ಲ ಹಾಕ್ತೀವಿ. ಈಗ ಕೊಟ್ಟಿಗೆ ಗೊಬ್ಬರ ಹಾಕೋದ್ರಿಂದ ನಮಗೆ ಫಾಸ್ಫರಸ್ ಅಂಶ ಜಾಸ್ತಿ ಇರ್ತದೆ, ಆಮೇಲೆ ಕೋಳಿ ಗೊಬ್ಬರ ಹಾಕೋದ್ರಿಂದ ನೈಟ್ರೋಜನ್ ಅಂಶ ಸಹ ಮೈಕ್ರೋನ್ಯೂಟ್ರಿಯೆಂಟ್ಸ್ ಜಾಸ್ತಿ ಇರ್ತವೆ. ಅದನ್ನು ಎಲ್ಲ ಭೂಮಿಗೆ ಚೆಲ್ಲಿ ವ್ಯವಸಾಯ ಮಾಡಿ ಆಮೇಲೆ ಬೆಡ್ಬಡಿ ಬೇಕಾದ್ರೆ 2 ಪ್ಯಾಕೆಟ್ DAP, 1 ಪ್ಯಾಕೆಟ್ ಪೊಟ್ಯಾಶು, 1-2 ಬ್ಯಾಗು ಬೇವಿನಿಂಡಿ, ಆಮೇಲೆ 15-20 kg ಮೈಕ್ರೋನ್ಯೂಟ್ರಿಯೆಂಟ್ಸ್, ಇಷ್ಟು ಲಘು ಪೌಷ್ಟಿಕಾಂಶ ಇಷ್ಟು ಭೂಮಿಗೆ ಬಿತ್ತನೆ ಮಾಡಿ ಬಿತ್ತಿದ ನಂತರ ನಾವು ಬೆಡ್ ಮಾಡ್ತೀವಿ. ಬೆಡ್ಡಿನ ದಾಯ ಬಂದು ಬೆಡ್ಡಿಂದ ಬೆಡ್ಡಿಗೆ 6 ಅಡಿ, ಆಮೇಲೆ ಗಿಡದಿಂದ ಗಿಡಕ್ಕೆ 2-2.5 ಅಡಿ. ಈಗ ಬೂದುಕುಂಬಳಕಾಯಿಯ ಒಂದು ಬಿತ್ತನೆ ಬೀಜ ಅಂತಂದರೆ ಈಗ ಎಲ್ಲಿಂದ ತಂದು ನೀವು ಬಿತ್ತನೆ ಮಾಡ್ತೀರಾ? ಇದು ಒಂದು ತಮಿಳ್ನಾಡು ವೆರೈಟಿ, ಕಾಂಗಾಯಂ ಅಂತ ಒಂದು ವೆರೈಟಿ. ಇದು ಓಪನ್ ಪಾಲಿನೇಷನ್ ಅಂದರೆ ನಾಟಿ ವೆರೈಟಿ. ಇದು ಈಗ ಸತತ ಒಂದು 8 ವರ್ಷದಿಂದ ನಾವೇ ಮಾಡ್ತೀವಿ. ಈ ಭೂಮಿಗಳು ಚೇಂಜ್ ಮಾಡ್ತೀನಿ. ಈ ನನ್ನ ಭೂಮಿನಲ್ಲಿ ಬೆಳೆದಿರ್ತಕ್ಕಂಥ ಕುಂಬಳೆ ಬೀಜ ಬೇರೆ ರೈತರು ಕೊಡ್ತೀನಿ, ಬೇರೆ ರೈತರಲ್ಲಿ ಬೆಳೆದಿರ್ತಕ್ಕಂಥ ಕುಂಬಳಕಾಯಿ ಬೀಜ ನಾನು ತಗೊಂಬರ್ತೀನಿ. ಸೊ ಯಾಕಂದ್ರೆ ಹಾಕಿರೋ ಭೂಮಿನೆಲ್ಲ ಹಾಕ್ಬಾರ್ದಂತ ಸೈಂಟಿಸ್ಟ್ ಹೇಳ್ತಾರೆ. ಸೊ ಹಂಗಾಗಿ ನಾವು ಪರಿವರ್ತನೆ ಮಾಡ್ತೀವಿ, ಪರಿವರ್ತನೆ ಮಾಡಿ ಅದರಲ್ಲಿ ಒಳ್ಳೆ ಕಾಯಿ, ಒಂದು 15-20 kg ಕಾಯಿ, ಮೆಚ್ಯೂರಿಟಿ ಆಗಿರ್ತಕ್ಕಂಥ ಕಾಯಿ ತಗೊಂಬಂದ್ಬಿಟ್ಟು ಕಾಯಿನ ಆಯ್ಕೆ ಮಾಡ್ತೀವಿ. ಆಮೇಲೆ ಸ್ವಲ್ಪ ಐಸೋಲೇಷನ್ ಮೇಂಟೈನ್ ಆಗಿರ್ತಕ್ಕಂಥ ಜಾಗದಲ್ಲೇ ನಾವು ಕುಂಬಳಕಾಯಿ ತಗೊಂಬಾರ್ದು. ಈಗ ಉದಾಹರಣೆ, ನಾನು ಯಾರಿಗೂ ರೈತರಿಗೆ ಒಳ್ಳೆ ಬೀಜ ಕೊಟ್ಟಿರ್ತಾ ಸರೌಂಡಿಂಗ್ನಲ್ಲಿ ಒಂದು 5-6 kilometers ಯಾವುದೇ ಬೇರೆ ಬಿತ್ತನೆ ಆಗಿರ್ಬಾರ್ದು, ಬೇರೆ ಬೀಜದ್ದು ಹೈಬ್ರಿಡ್ ವೆರೈಟಿ ಅಂತ ಯಾವ ಬಿತ್ತನೆ ಆಗಿರ್ಬಾರ್ದು. ಅಂಥ ಕಾಯಿನ ನಾನು ಹೋಗಿ ನೋಡಿ ಆ ಕಾಯಿನ ಪರ್ಚೇಸ್ ಮಾಡಿ ನಾನು ತಗೊಂಬಂದು ಅದರಲ್ಲಿ ಒಳ್ಳೆ ಕಾಯಿನ ಸೆಲೆಕ್ಟ್ ಮಾಡಿ ನಾವು ಬೀಜ ಮಾಡಿ ನಾವು ಆ ಬೀಜನ ಬೆಳಿತೀವಿ, ಮತ್ತೆ ಬೇರೆ ರೈತರಿಗೂ ಸಮೇತ ಬೀಜನೂ ಕೊಡ್ತೀವಿ. ಈಗ ಬೂದುಕುಂಬಳಕಾಯಿಯ ಬೀಜದ ಒಂದು ಸೀಡ್ಸ್ ಯಾಕೆ ಮಾಡಬಾರ್ದು ನೀವು? ಸರ್, ಸೀಡ್ಸ್ ಮಾಡೋದಕ್ಕೆ ಇದು ಓಪನ್ ಪಾಲಿನೇಷನ್. ಈಗ ಈರುಳ್ಳಿ ಬೀಜ ಬೆಳಿತೀವಿ, ಈರುಳ್ಳಿ ಬೀಜದ ಹಿಂಗೆ ಕೊಡ್ತಾ ಇದ್ದೀವಿ. ಈಗ ಸೀಡ್ಸ್ ಅಂದರೆ ಈಗ ಇದು ನಮ್ಮ ಏರಿಯಾ ಸೂಟಬಲ್ ಆಗಿರ್ತಕ್ಕಂಥದ್ದು. ನಿಮಗೆ ಗೊತ್ತಿರಲೇ, ಈಗ ಭಾಳಷ್ಟು ಜನ ನಮ್ಮ ಏರಿಯಾದಲ್ಲಿ ಈರುಳ್ಳಿ ಬೆಳಿತೀವಿ. ನಮ್ಮಲ್ಲಿ ಪ್ಯಾಕೆಟ್ ಬೀಜ ಯಾರು ಹಾಕಲ್ಲ, ಇಲ್ಲಿ ಲೋಕಲ್ ಬೆಳೆದಿರ್ತಕ್ಕಂಥ ಬೀಜನ ಎಲ್ಲ ಇಷ್ಟಪಡೋದು. ಅಂದರೆ ನಮ್ಮ ಒಂದು ವಾತಾವರಣಕ್ಕೆ, ನಮ್ಮ ಭೂಮಿ ಗುಣಕ್ಕೆ ಆ ಬೀಜ ಸೂಕ್ತವಾಗಿ ಸೆಲೆಕ್ಟ್ ಆಗಿದೆ ನಮಗೆ. ಅದೇ ರೀತಿ ಬೂದುಗುಂಬಳಕಾಯಿ ಬಂದ್ಬಿಟ್ಟು ಇದು ನಾಟಿ ವೆರೈಟಿ, ಇದು ಹೊರ ರಾಜ್ಯಕ್ಕೆ ಹೋಗೋದ್ರಿಂದ ಸೊ ಇದೇ ವೆರೈಟಿನೇ ಸೂಟಬಲ್ ಆಗಿದೆ. ಬೇರೆ F1 ಹೈಬ್ರಿಡ್ಗಳೆಲ್ಲ ಸಿಗ್ತವೆ, ಟ್ರಾನ್ಸ್ಪೋರ್ಟಿಂಗ್ ಪ್ರಾಬ್ಲಮ್ ಇದೆ, ಮಾಲ್ ಡ್ಯಾಮೇಜ್ ಬರ್ತದೆ, ಅಲ್ಲಿ ಇರ್ತಕ್ಕಂಥ ಮರ್ಚೆಂಟ್ಸ್ಗಳು ಇಷ್ಟಪಡಲ್ಲ ಅದನ್ನ. ಉತ್ತರ ಭಾರತದಲ್ಲಿ ಇರ್ತಕ್ಕಂಥ ಮರ್ಚೆಂಟ್ಸ್ಗಳು ಯಾವ್ದವ್ರನ್ನ ಆಯ್ಕೆ ಮಾಡಿರ್ತಾರೆ ಅದೇ ಬೀಜ ನಾವು ಇಲ್ಲಿ ಬೆಳಿತೀವಿ. ಪ್ರತಿ ಒಂದು ಎಕರೆಗೆ ಎಷ್ಟು ಕೆಜಿ ಬಿತ್ತನೆ ಬೀಜ ಬೇಕಾಗುತ್ತೆ ಈ ಒಂದು ಬೂದುಕುಂಬಳಕಾಯಿಯ ಬೀಜ? ಒಂದು ಎಕರೆಗೆ ಬಂದ್ಬಿಟ್ಟು ಒಂದು 650-700 grams ಬೇಕಾಗುತ್ತೆ. ನರ್ಸರಿ ಕೊಟ್ಟರೆ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ಹೋಗುತ್ತೆ, ಯಾಕಪ್ಪ ನರ್ಸರಿಯಲ್ಲಿ ಬಂದ್ಬಿಟ್ಟು 2.5 ಅಡಿ ಒಂದು ಸಸಿ ತಂದಾಕ್ತೀವಿ, ಆದರೆ ಬೀಜ ಉಣ್ಬೇಕಾದ್ರೆ ನಾವು 1.5 ಅಡಿ ಒಂದು ಹಾಕ್ತೀವಿ. ಇದಕ್ಕೆ ಆಗ ಕಾರಣ ಏನಪ್ಪ ಅಂದರೆ ಒಂದೊಂದು ಸಲ ಉಟ್ಟುವಳ್ಳಿನಲ್ಲಿ ಫೇಲ್ ಆಗ್ಬೋದು. ಸೊ ಹಂಗಾಗ್ಬಿಟ್ಟು ನಾವು ಪ್ರತಿ 1.5 ಅಡಿ ಒಂದು ಬೀಜ ಉಣಿಸ್ತೀವಿ, ನಂತರ ಹೆಚ್ಚಾಗಿರ್ತಕ್ಕಂಥ ಸಸಿ ಕಿತ್ತಾಕ್ಬಿಡ್ತೀವಿ. ಅದಕ್ಕೆ ಬಂದ್ಬಿಟ್ಟು 6-2.5 ಅಡಿ ಇದ್ರೆ ಒಳ್ಳೆ ಹೀಲ್ಡಿಂಗ್ ಬರ್ತದೆ, ಸೈಜು ಚೆನ್ನಾಗಿ ಬರ್ತದೆ, ಗ್ರೋತ್ ಚೆನ್ನಾಗುತ್ತೆ ಗಿಡ. ಈಗ ಬೀಜ ಊರ್ಬೇಕಾದ್ರೆ ಅಂದ್ರೆ ಎಷ್ಟು ಆಳವಾಗಿ ಊರ್ಬೇಕಾಗುತ್ತೆ ಭೂಮಿಯಲ್ಲಿ? ಭೂಮಿನಲ್ಲಿ ಜಸ್ಟ್ 1/4 inch to 3/4 inch ಇರ್ಬೇಕಷ್ಟೇ. ತೀರಾ ಆಳವಾಗಿ ಉಣಿಸಿದ್ರೆ ಜರ್ಮಿನೇಷನ್ ಬರೋದಕ್ಕೆ 9-12 ದಿವಸ ಬೇಕಾಗುತ್ತೆ. ಅಕಸ್ಮಾತ್ ಇನ್ನೂ ಒಳಗಿಟ್ಬಿಟ್ರೆ ಬೀಜನ ಕೊಳಿಬಹುದು. ನಾವು ಬೀಜ ಹುಟ್ಟಿಲ್ಲ ಅಂದ್ಬಿಟ್ಟು ನೀರು ಜಾಸ್ತಿ ಕೊಡ್ತೀವಿ, ಅವಾಗ ಕೊಳೆ ಬರೋಕ್ಕೆ ಚಾನ್ಸಸ್ ಇರ್ತದೆ. 1/4 inch ಇದ್ರೆ ಸಾಕು. ಈಗ ಒಂದು ಜಾಗದಲ್ಲಿ ಬೀಜ ಊರ್ಬೇಕಾದ್ರೆ ಅಂದ್ರೆ 2 ಬೀಜ ಊರ್ತಾರೆ, ಇನ್ನು 1 ಬೀಜ ಊರ್ತಾರೆ? ನಾವು 1 ಬೀಜ 1/4 ಅಡಿ ಒಂದು ಉಣಿಸ್ಕೊಂಡು ಹೋಗ್ತೀವಿ. ಕೆಲವರು ಏನ್ಮಾಡ್ತಾರೆ, 2.5 ಅಡಿ ಗ್ಯಾಪ್ ಕೊಡ್ತಾರೆ, ಅಕ್ಕಪಕ್ಕದಲ್ಲಿ 2 ಬೀಜ ಉಣಿಸ್ತಾರೆ, ಜರ್ಮಿನೇಷನ್ ಬಂದ್ಮೇಲೆ 1 ಬೀಜ ಕಿತ್ತಾಕ್ತಾರೆ. ಈಗ ನೀವು ಹೇಳಿದ್ರೆ ಪ್ರಾರಂಭದಲ್ಲೇ ಭೂಮಿ ಸಿದ್ಧತೆ ಮಾಡಿಕೊಂಡಾಗ ಸಾಕಷ್ಟು ಕೊಟ್ಟಿಗೆ ಗೊಬ್ಬರ ಕೊಡ್ತಾ ಇದ್ವಿ, ಕೋಳಿ ಗೊಬ್ಬರ ಕೊಡ್ತಾ ಇದ್ವಿ, ಈ ರೀತಿಯಾಗಿ ಭೂಮಿಯ ಒಂದು ಫಲವತ್ತತೆ ಮಾಡ್ತಾ ಇದ್ವಿ ಅಂತ ಹೇಳಿದ್ರ, ಅಂದ್ರೆ ಬೀಜ ನಾಟಿ ಮಾಡಿದ ಮೇಲೆ ಅಂದ್ರೆ ಮೇಲು ಗೊಬ್ಬರ ಯಾವಾಗ ಕೊಡ್ತೀರಿ, ಎಷ್ಟು ದಿನದಲ್ಲಿ ಕೊಡ್ತೀರಿ, ಮತ್ತೆ ಯಾವ್ಯಾವ ಕೊಡ್ತೀರಾ ಗೊಬ್ಬರನ? ಮೇಲ್ ಗೊಬ್ಬರ ಬಂದ್ಬಿಟ್ಟು ಡಿ ಎ ಪಿ ಪೊಟ್ಯಾಶ್ ಸ್ಟಾರ್ಟಿಂಗ್ ಅಲ್ಲಿ ಕೊಡ್ತೀವಿ, ಒಂದು 30 ದಿವಸ ನಂತರ ಇನ್ನೊಂದು ಗೊಬ್ಬರ ಕೊಡ್ತೀವಿ, ಗಟ್ಟಿ ಗೊಬ್ಬರ 2 ಪ್ಯಾಕೆಟ್ 10 26 26, 2 ಪ್ಯಾಕೆಟ್ ಬೇವಿನ ಹಿಂಡಿ, ಒಂದು 15 20 ಕಿಚ ಮೈಕ್ ನ್ಯೂಟ್ರಿಸ್ ಕೊಡ್ತೀವಿ. ಆ 30 ದಿವಸ ನಂತರ ಮತ್ತೆ ಯಾವುದೇ ಕಾರಣಕ್ಕೆ ಗಟ್ಟಿ ಗೊಬ್ಬರ ಕೊಡೋಕೆ ಬರಲ್ಲ, ಬಳ್ಳಿ ಹಬ್ಬಿರ್ತತೆ. ನಂತರ ನಾವು ಸಾಲಿಬರ್ಗಳು ಚಾಲು ಮಾಡ್ತೀವಿ. ಈಗ ನಾಟಿ ಮಾಡಿದ ಮೇಲೆ ಕುಂಬಳಕಾಯಿ ಬೀಜನ ಅಲ್ಲಿ ಏನೇನು ಕೆಲಸಗಳು ಇರ್ತಾವೆ ನಿಮಗೆ ಅದು ಬೆಳೆ ಬರೋ ತನಕ? ಸರ್, ಈಗ ನಾವು ನಾಟಿ ಮಾಡಿದ ತಕ್ಷಣ ಅಥವಾ ಮೊಳಕೆ ಒಲ್ಟ ಮೇಲೆ ನಾಟಿ ಮಾಡಿ 3 ಸೆಕೆ ಡ್ರಿಂಚಿಂಗ್ ಮಾಡ್ತೀವಿ ಫಸ್ಟು, ಸಸಿ ಸಾಯ್ದಂಗಿರ್ಲಿ ಅಂತ. ಅದಕ್ಕೆ ಬಂದ್ಬಿಟ್ಟು COC ಬ್ಯಾಕ್ಟರ್ನಾಶಕ ಅಥವಾ ಬಾವಿಸ್ಟನ್ ಬ್ಯಾಕ್ಟರ್ನಾಶಕ ಡ್ರಿಂಚಿಂಗ್ ಮಾಡ್ತೀವಿ. ಒಂದು ಗಿಡಕ್ಕೆ 50 ml ಅಂತ ಕೊಡ್ತೀವಿ ನೀರಿನಲ್ಲಿ, ನೀರಿನ ಪ್ರಮಾಣದಲ್ಲಿ ಒಂದು 200 ಲೀಟ್ರ್ ನೀರಿಗೆ 1/2 kg ಬಾವಿಸ್ಟನ್ನು, 100 g ಬ್ಯಾಕ್ಟರ್ನಾಶಕ ಅಥವಾ 1/2 kg COC ಅಥವಾ ಬಾವಿಸ್ಟನ್ ನೀರಿನಲ್ಲಿ ಲೇಪನೆ ಮಾಡಿ ಪ್ರತಿ ಒಂದು ಗಿಡಕ್ಕೆ 50 ml ಅಂತ ನಾವು ಕೊಡ್ತೀವಿ. ಅದ್ರ ನಂತರ ಮತ್ತೆ ಒಂದು 10 ದಿವಸ ಆದ್ಮೇಲೆ ಕಳೆ ತೆಗೆದಿರ್ತತೆ. ಮಲ್ಚಿಂಗ್ ಹಾಕಿದ್ರೆ ಕಳೆ ಇರಲ್ಲ, ಮಲ್ಚಿಂಗ್ ಹಾಕಿಲ್ಲ ಅಂದ್ರೆ ಕಳೆ ತೆಗಿಬೇಕಾಗುತ್ತೆ. ಕಳೆ ತೆಗಿತೀವಿ, ಒಂದು 20 ದಿವಸ ಆದ್ಮೇಲೆ ಮತ್ತೆ 20-30 ದಿವಸ ನಂತರ ಗಟ್ಟಿ ಗೊಬ್ಬರ ಕೊಡ್ತೀವಿ. ಆಮೇಲೆ ಅದಕ್ಕೆಲ್ಲ ಈ ಕ್ರಿಮಿ ಕೀಟಗಳೆಲ್ಲ ಬಂದು ತೊಂದರೆ ಮಾಡುತ್ತಂದ್ಬಿಟ್ಟು ನಾವೇನ್ ಮಾಡ್ತೀವಿ, ಅದಕ್ಕೆ ಯೆಲೋ ಶೀಟ್ ಅಂತೀವಿ. ಯೆಲೋ ಶೀಟ್ ಒಂದು ಎಕರೆಗೆ 30-40 ಯೆಲೋ ಶೀಟ್ ಕಟ್ತೀವಿ. ಯಾವುದೇ ಕಾರಣಕ್ಕೆ ಕ್ರಿಮಿ ಕೀಟಗಳನ್ನ ಅವಾಯ್ಡ್ ಮಾಡಕ್ಕೆ, ಅಂದ್ರೆ ಇದು ಬಂದ್ಬಿಟ್ಟು ಆರ್ಗಾನಿಕ್ ನಲ್ಲಿ ಕಂಟ್ರೋಲ್ ಮಾಡ್ತಕ್ಕಂಥದ್ದು. ಕೆಲವು ಟೈಮ್ ಏನಾಗುತ್ತೆ, ಹೆಚ್ಚಿನ ಪ್ರಮಾಣದಲ್ಲಿ ಔಷಧಿ ಹೊಡಿಬಾರ್ದು ಫ್ಲವರಿಂಗ್ ಬಂದಾಗ, ಜೇನುಗಳಿಗೆ ತೊಂದರೆ ಆಗುತ್ತೆ. ಅವಾಗ ಯೆಲೋ ಶೀಟು ಊಜಿ ಡಬ್ಬ ಎಲ್ಲ ಕಟ್ತೀವಿ, ಅಂದ್ರೆ ನ್ಯಾಚುರಲ್ ಆಗಿ ಸಾಯ್ತಾವ್ ಅಮ್ಮಂಗೆ. ಆ ಗಮ್ ಶೀಟ್ ಬಂದು ಕ್ರಿಮಿ ಕೀಟಗಳೆಲ್ಲ ಬಂದು ಸುತ್ತ ಬರ್ತಾರೆ. ಈಗ ನೀವು ಕಳೆಗಳನ್ನ ಏನು ಕೈಯಿಂದ ಕೇಳಿದ್ರೆ ಅಥವಾ ಏನಾದರೂ ಕಳೆನಾಶಕ ಸಿಂಪರಣೆ ಮಾಡ್ತೀರಾ? ಸರಿ, ಬೂದುಗುಂಬಳಕಾಯಿ ಕಳೆನಾಶಕ ಇಲ್ಲ. ಸೊ ಹಂಗಾಗಿ ನಾವೇನ್ ಮಾಡ್ತೀವಿ, ನಡುಮಧ್ಯೆ ಹುಟ್ಟಿರ್ತಕ್ಕಂಥ ಕಳೆನ ಎತ್ತಿನ ವ್ಯವಸಾಯ ಮಾಡ್ತೀವಿ 2 ಸರಿ. ನಂತರ ಆಮೇಲೆ ಬೆಡ್ಡಿನಲ್ಲಿರ್ತಕ್ಕಂಥ ಕಳೆನ ಲೇಬರ್ ಮುಖಾಂತರ ಕಳೆ ತೆಗಿತೀವಿ. ಈಗ ಒಳ ಬೇಸಾಯ ಅಂತಂದ್ರೆ ಬುಡುಗುಂಟೆ ಕುಂಟೆ ಈ ತರ ಹಾಯಿಸ್ತಾರೆ? ಹೌದು, ಎತ್ತಿನ ವ್ಯವಸಾಯದಲ್ಲೇ ಕುಂಟೆ ಎಲ್ಲ ಅರಸ್ಬಿಡ್ತೀವಿ. ಫಸ್ಟ್ ಕೂರಿಗೆ ಹೊಡಿತೀವಿ, ಮತ್ತೆ ಕುಂಟೆ ಅರಸ್ತೀವಿ, ಆಮೇಲೆ ಸ್ವಲ್ಪ ಅಕ್ಕಪಕ್ಕದ ಸ್ವಲ್ಪ ಬಿಟ್ಟಿರ್ತಕ್ಕಂಥ ಕಳೆ ಬೆಡ್ ಮೇಲೆ ಅದನ್ನ ಹೆಣ್ಮಕ್ಳು ಕೊಟ್ಟೆ ಗುದ್ಲಿನ ಕಳೆ ತೆಗೆಸ್ಬಿಡ್ತೀವಿ. ಈಗ ಬಹುತೇಕ ಎಲ್ಲ ಬಳ್ಳಿ ಹಬ್ಬಿಕೊಳ್ತಂದ್ರೆ ಅಷ್ಟೊಂದು ನಿಮಗೆ ಕಳೆ ಗಿಡಗಳು ಬರಲ್ಲ? ಹೌದು, 1 ತಿಂಗಳು ಆದ್ಮೇಲೆ ಬಳ್ಳಿ ಹಬ್ಬಕ್ಕೆ ಚಾಲಾಗುತ್ತೆ. ಸೊ ಅಲ್ಲಿವರೆಗೂ ಸ್ವಲ್ಪ ಸಮಸ್ಯೆ ಆಗುತ್ತೆ. ಮಳೆ ಜಾಸ್ತಿ ಆದಾಗ ಎಲ್ಲನ ದೊಡ್ಡ ಕಳೆ ಇದ್ರೆ ಕೈಗಳು ಕೇಳಿಸ್ಬಿಡ್ತೀವಿ ಆಮೇಲೆ. ಈಗ ಸಾಮಾನ್ಯವಾಗಿ ಈಗ ನೀರು ಅಂತಂದ್ರೆ ಯಾವ ರೀತಿ ಕೊಡ್ತೀರಾ ನೀರಿನ ಒಂದು ನಿರ್ವಹಣೆ? ಸರ್, ಅದು ವಾಟರ್ ಮ್ಯಾನೇಜ್ಮೆಂಟ್ ಬಂದು ವಾತಾವರಣ ಮೇಲೆ ಡಿಪೆಂಡ್ ಆಗುತ್ತೆ. ಮಳೆಗಾಲ ಜಾಸ್ತಿ ಇತ್ತಂದ್ರೆ ವಾತಾವರಣ ನೋಡ್ಕೊಡ್ತೀವಿ, ಟೆಂಪರೇಚರ್ ಜಾಸ್ತಿ ಇತ್ತಂದ್ರೆ ನಾವು ಗಿಡ ನೋಡ್ತೀವಿ, ಗಿಡನ ಅಬ್ಸರ್ವ್ ಮಾಡ್ತೀವಿ ಡೈಲಿ ಹೋಗಿ, ಗಿಡ ಬಾಡ್ತಾ ಇದೆಯಾ, ಗಿಡಕ್ಕೆ ನೀರು ಬೇಕಂತ ನಾವು ಅಬ್ಸರ್ವ್ ಮಾಡ್ತೀವಿ. ಗಿಡಕ್ಕೆ ನೀರು ಬೇಕಂದ್ರೆ ಅದಕ್ಕೆ ತಕ್ಕಂತೆ ಈಗ ಸ್ಟಾರ್ಟಿಂಗ್ನಲ್ಲಿ ಸಸಿ ಹಾಕಿರ್ತೀವಿ, 1/2 ಗಂಟೆ ಆಲ್ಟರ್ನೇಟ್ಡೆ ಕೊಡ್ತೀವಿ. ಆಮೇಲೆ ಗಿಡ ಬೆಳವಣಿಗೆ ಆದಂಗೆಲ್ಲ ಆಲ್ಟರ್ನೇಟ್ಡೆ 1 ಗಂಟೆ ಕೊಡ್ತೀವಿ. ಈ ಥರ ಮಾಡ್ಕೊಳ್ಬೋದು. ಈಗ ಆಯ್ ನೀರು ಬಿಡ್ತೀರಾ ಅಥವಾ ಹನಿ ನೀರಾವರಿ ಪದ್ಧತಿ ಮಾಡಿದರೆ? ಸರ್, ಎಲ್ಲ ನಾವು ಹನಿ ನೀರಾವರಿ ಪದ್ಧತಿ ಮಾಡಿದ್ವಿ. ಈಗ ಆಯ್ ನೀರು ಮಾಡಿದರೆ ಸಾಕಷ್ಟು ನೀರು ಬೇಕಾಗುತ್ತೆ ನಿಮಗೆ? ಸಾಕಷ್ಟು ನೀರು ಬೇಕಾಗುತ್ತೆ, ಕಾಯಿ ಕೊಳೆ ಬರೋ ಚಾನ್ಸಸ್ಸು ಇರ್ತದೆ. ಸೊ ಹಂಗಾಗಿ ಎಲ್ಲ ಡ್ರಿಪ್ ಇರಿಗೇಷನ್ ಮುಖಾಂತರನೇ ನಾವು ವ್ಯವಸಾಯ ಮಾಡ್ತಾ ಇದ್ವಿ. ಅಂದ್ರೆ ನಿಮ್ಮ ಒಂದು ಅನುಭವದಲ್ಲಿ ಹೇಳ್ಬೇಕಪ್ಪ ಅಂತಂದ್ರೆ ಸಾಕಷ್ಟು ವರ್ಷದಿಂದ ಈ ಒಂದು ಬೂದ ಕುಂಬಳನ ಬೆಳೀತಾ ಇದ್ರಿ, ಅಂದ್ರೆ ಈ ಒಂದು ಬೂದ ಕುಂಬಳ ಕಾಯಿಯ ಒಂದು ಬಳ್ಳಿಗೆ ಯಾವ ಯಾವ ರೋಗಗಳು ಕಂಡು ಬರ್ತವೆ, ಯಾವ ಕಾರಣಕ್ಕೆ ಕಂಡು ಬರ್ತವೆ ಅಂತ ಹೇಳ್ತೀರಾ? ಸರ್, ಇದು ಏನಿದ್ರೆ ವಾತಾವರಣ ಮೇಲೆ ಡಿಪೆಂಡ್. ಅತಿ ಹೆಚ್ಚು ಮಳೆ ಆಯ್ತಂದ್ರೆ ಬೂದಿ ರೋಗ ಬರ್ತತೆ, ಆಮೇಲೆ ಡೌನಿ ಬೀಳ್ತತೆ, ಆಮೇಲೆ ರಂಗೋಲಿ ಬೀಳ್ತತೆ, ಆಮೇಲೆ ಟ್ರಿಪ್ಸ್ ಅಟ್ಯಾಕ್ ಆಗ್ತತೆ. ಇವೆಲ್ಲ ಪ್ರಾಬ್ಲಮ್ಸ್ಗಳು ಇರ್ತವೆ. ಆದ್ರೆ ಫ್ಲವರಿಂಗ್ ಬರೋಕ್ಕಿಂತ ಮುಂಚೆನೆ ಇವನ್ನೆಲ್ಲ ಅವಾಯ್ಡ್ ಮಾಡ್ಕೊಬೇಕು. ಈಗ ಶಿಲೇಂದ್ರ ನಾಶಕ ಹೊಡೆದ್ರೆ ಜೇನುಳಕ್ಕೆ ಏನು ಹಾನಿ ಆಗಲ್ಲ, ಆದ್ರೆ ಕೀಟನಾಶಕ ಹೊಡೆದಾಗ ಜೇನುಳಕ್ಕೆ ಹಾನಿ ಆಗುತ್ತೆ. ಆಮೇಲೆ ಜೇನುಳ್ಳೆ ಇಲ್ಲದೆ ಯಾವುದೇ ಕಾರಣಕ್ಕೆ ಬೂದು ಕುಂಬಳಕಾಯಿ ಬೆಳೆಯಕ್ಕೆ ಬರಲ್ಲ. ಇದ್ರ ಮೇನ್ ಪಾತ್ರ ಅಂದ್ರೆ ನಾವು ಕುಂಬಳಕಾಯಿ ಬೆಳೆಯೋದು ನಮ್ಮ ಗಿಡಕ್ಕೆ ಸಂಪರ್ಸೋದಲ್ಲದೆ ಇದು ಜೇನುಳನ್ನು ಸಂಪರ್ಸ್ಬೇಕಿದ್ದಾವೆ. ಜೇನುಳಕ್ಕೆ ಯಾವುದೇ ಕಾರಣಕ್ಕೆ ಹಾನಿ ಮಾಡೋಂಗಿಲ್ಲ. ಆ ಜೇನುಳಕ್ಕೆ ತೊಂದರೆ ಆಗದಂಗೆ ನಾವೇನು ಮಾಡ್ತೀವಿ, ಫ್ಲವರಿಂಗ್ ಬಂದಾಗ ಸಾಯಂಕಾಲ 4:00-5 ಗಂಟೆಗೆ ಅಂದ್ರೆ ಜೇನುಳಕ್ಕೆ ಯಾವುದೇ ಕಾರಣಕ್ಕೆ ತೊಂದರೆ ಆಗಬಾರ್ದಂತ ಕೆಮಿಕಲ್ಸ್ ಬಿಡಿದೆ ಅವಕ್ಕೆ. ಆ ಕೆಮಿಕಲ್ ಸಂಬಂಧಪಟ್ಟವೇ ಸಾಯಂಕಾಲ 4:00-5 ಗಂಟೆ ಟು 7 ಗಂಟೆವರೆ ಔಷಧಿ ಹೊಡಿತೀವಿ. ಮಾರನೇ ದಿನ ಒಂದ್ ದಿನ ಬರಲ್ಲ, ಮತ್ತೆ ನೆಕ್ಸ್ಟ್ ಡೇ ಬರ್ತದೆ. ಸೊ ಪಾಲಿನೇಷನ್ ಆಗೋ ಟೈಮಲ್ಲಿ ಪ್ರತಿ 10 ದಿವಸಕ್ಕೆ ಒಂದ್ಸರಿ ಸ್ಪ್ರೇ ಕೊಡ್ತೀವಿ. ಅದು 45 ದಿವಸ ಎಂದು ಹೇಳಿಬಿಟ್ಟು 75-80 ದಿವಸ ಟೈಮಿಂಗ್ಸ್ ಇದೆಯಲ್ಲ, ಆ ಟೈಮಿಂಗ್ಸ್ ಅಲ್ಲಿ ಬಹಳ ಕೇರ್ ತಗೊಬೇಕು. ಆ ಜೇನುಳ ಬರ್ತಾ ಇರ್ತದೆ, ಸ್ವಲ್ಪ ಎಲ್ಲ ಕಾಯಿ ಎಲ್ಲ ಕಚ್ಚಿದ ಮೇಲೆ ಜೇನುಳ ಇರಲ್ಲ, ಅವಾಗ ಬೇಕಾದ್ರೆ ಬೆಳಿಗ್ಗೆ ಟೈಮ್ನಲ್ಲಿ ಬೆಳಿಗ್ಗೆ 8 ಗಂಟೆ 10-11 ಗಂಟೆ ಸ್ಪ್ರೇ ಮಾಡ್ಬೋದು. ಈಗ ಈ ಒಂದು ಕುಂಬಳಕಾಯಿಯ ಒಂದು ಇಳುವರಿ ಚೆನ್ನಾಗಿ ಬರಬೇಕು ಅಂತಂದ್ರೆ ಸಾಕಷ್ಟು ಜೇನುಹುಳುಗಳು ಬೇಕಾಗ್ತವೆ ಈ ಬೆಳೆಗೆ. ಸಾಕಷ್ಟು ಜೇನುಹುಳುಗಳು ಬಂದೆಲ್ಲ ಇಲ್ಲಿ ಇದ್ರೆ ನಮಗೆ ಇಳುವರಿ ಬರುತ್ತೆ ಅಂತ ಹೇಳಿದ್ರ. ಅಂದ್ರೆ ಈ ಒಂದು ಜೇನುಹುಳುಗಳು ಸ್ವಾಭಾವಿಕ ಬಂದಂತವ ಅಥವಾ ಏನ್ ನೀವೇ ಜೇನು ಸಾಕಾಣಿಕೆ ಏನಾದ್ರೂ ಮಾಡಿದ್ರ? ಇಲ್ಲ, ನಾವು ಜೇನುಹುಳಕ್ಕೆ ಸಾಕಾಣಿಕೆ ಏನ್ ಮಾಡಿಲ್ಲ, ಸ್ವಾಭಾವಿಕವಾಗಿ ಬಂದಿದ್ದಾವೆ. ತೋಟ ಸುತ್ತ ಗಿಡ ಗಂಟೆಗಳಿದಾವೆ. ಸೊ ಹಂಗಾಗಿ ಇಲ್ಲಿ ಪಕ್ಕದಲ್ಲಿ ಜೇನು ತತ್ತಿದ್ದಾವೆ. ಆಮೇಲೆ ಇದ್ರದ್ದು ಶಕ್ತಿ ಎಷ್ಟಿದೆ ಅಂದ್ರೆ 3 ಕಿಲೋಮೀಟರ್ ವರೆಗೂ ಪ್ರಯಾಣ ಮಾಡ್ತವೆ. ಸೊ ಹಂಗಾಗಿ ಹೊರಗಡೆಯಿಂದ ಬರ್ತಕ್ಕಂಥ ಜೇನುಳಲ್ಲೇ ಪಾಲಿನೇಷನ್ ಆಗ್ತದೆ. ನಾವು ಯಾವ ಜೇನುಳ ಸಾಕಿಲ್ಲ. ಈಗ ಎಲ್ಲೇ ಒಂದು ಕಡೆ ನೀವು ಜೇನು ಸಾಕಾಣಿಕೆ ಮಾಡಿದ್ರೆ ಇನ್ನೂ ಅದರಿಂದಲೂ ಸಾಕಷ್ಟು ಆದಾಯ ತಗೊಳ್ಬೋದು ಅಂತ ಅನ್ಸಲ್ವಾ ನಿಮಗೆ? ಸರ್, ಎಲ್ಲ ಮಾಡಿದೆ. ಸಮಸ್ಯೆ ಏನಾಗಿತ್ತಂದ್ರೆ ಈ ಪಾಲಿನೇಷನ್ಗೆ ಅವಕ್ಕೆ ಬೇಕಾಗತಕ್ಕಂಥ ಆಹಾರ ಇದ್ರೆ ಪರವಾಗಿಲ್ಲ. ನಾಟಿ ಜೇನುಳ ಇದೆಯಲ್ಲ, ಅದು ಬೇಕಾದ್ರೆ ಎಲ್ಲಿ ಬೇಕಾದ್ರೆ ಪ್ರಯಾಣ ಮಾಡಕ್ಕೆ ಬರ್ತದೆ. ಅವು ಪ್ರಯಾಣ ಮಾಡಕ್ಕೆ ಬರಲ್ಲ ಅವು, ಯಾಕಂದ್ರೆ ನಿರಂತರ ನಮ್ಮತ್ತೇ ಇರ್ತವೆ. ಅದು ಸರೌಂಡಿಂಗ್ ಒಂದು 3 ಕಿಲೋಮೀಟರ್ ಸರೌಂಡಿಂಗ್ ಏನೇನು ಸಿಕ್ಕಿದ್ರೆ ಪರವಾಗಿಲ್ಲ, ಅದು ಸಿಗಲಿಲ್ಲ ಅಂದರೆ ಅದಕ್ಕೆ ಕೊರತೆ ಆಗುತ್ತಲ್ಲ. ಸೊ ಹಂಗಾಗಿ ಇಂಡೈರೆಕ್ಟನ್ನು ಫೀಡಿಂಗ್ ಮಾಡೋಕ್ಕೆ ಆಗೋದಿಲ್ಲ. ನಾಟಿ ಜೇನುಗಳಂದ್ರೆ ಶ್ರೇಷ್ಠ ಅನಿಸ್ತದೆ ನಮಗೆ. ಬೇರೆ ಕಡೆಯಿಂದ ಎಷ್ಟು ದೂರದಿಂದ ಬಂದು ಅವು ಬೇರೆ ಕಡೆಯಿಂದ ಬಂದು ನಮ್ಮ ತೋಟಕ್ಕೆ ಸೆಟ್ಲ್ ಆಗ್ತವೆ, ಅದು ಕೆಲಸ ಮುಗಿದ್ಮೇಲೆ ಬೇರೆ ಕಡೆ ಹೋಗಿ ಸೆಟ್ಲ್ ಆಗ್ತವೆ. ಈಗ ಸಾಮಾನ್ಯವಾಗಿ ನೀವು ಕುಂಬಳ ನಾಟಿ ಮಾಡೋದು ಸೆಪ್ಟೆಂಬರ್ಗೆ ಅಂತ ಹೇಳಿದ್ರೆ, ಈಗ ಅಕ್ಟೋಬರ್, ನವೆಂಬರ್, ಡಿಸೆಂಬರ್ 3 ತಿಂಗಳು ಬೇಕಾಗುತ್ತೆ ಬೆಳೆ ಬರಬೇಕಾದ್ರೆ. ಈಗ ಮೂಡುಗಳಿಗೆ ಸಾಕಷ್ಟು ಬೂದು ರೋಗ ಬರುತ್ತೆ ಅಂತ ಹೇಳ್ತಾರೆ, ಯಾವುದೇ ಒಂದು ಬಳ್ಳಿ ನಾವು ಬೆಳಿಬೇಕು ಅಂತಂದ್ರೆ, ಅಂದ್ರೆ ಅಂತ ಸಮಸ್ಯೆಗಳನ್ನ ಏನಾದರೂ ನೀವು ಎದುರಿಸಿದ್ರೆ? ಸಾಕಷ್ಟು ಬಂದಿದೆ ಅಂಥದ್ದು. ನಾವು ಅದಕ್ಕೆ ಶಿಲೇಂದ್ರನಾಶಕ ಇದೆ, M45 ಮೆಟ್ಲಾಕ್ಸಿಲ್ ಅಂತ ಬೂದಿ ರೋಗಕ್ಕೆ, ಆಮೇಲೆ ಡೌನಿ ಅಂತ ಬರ್ತದೆ ಅದನ್ನ ಯೂಸ್ ಮಾಡ್ತೀವಿ, ರೋಕೋ ಕವಾಚ್ ಅಂತ ಒಂದು ಕೆಮಿಕಲ್ ಇದೆ ಅದು ಯೂಸ್ ಮಾಡ್ತೀವಿ, ಆಮೇಲೆ ಮೆಟ್ಲಾಕ್ಸಿಲ್ ಬಾವಿಸ್ಟನ್ ಕಾಂಬಿನೇಷನ್ ಮಾಡಿ ಅದೊಂದು ಯೂಸ್ ಮಾಡ್ತೀವಿ, ಮೆರಿನೋ ಇನ್ಫಿನಿಟು ಅಂತ ಒಂದು ಕೆಮಿಕಲ್ ಇದೆ, ಇವನ್ನೆಲ್ಲ ಯೂಸ್ ಮಾಡ್ತೀವಿ. ಆಲ್ಟರ್ನೇಟಿವ್ ಚೇಂಜ್ ಮಾಡ್ಕೊಂತ ಹೋಗ್ತಾ ಇರ್ತೀವಿ. ನಮಗೆ ಸಿಂಟಮ್ಸ್ ಆಗಲೇ ಗೊತ್ತಾಗುತ್ತೆ, ಮಳೆ ಬಂದು ಹೆಚ್ಚಿನ ಪ್ರಮಾಣ ಟೆಂಪ್ರೇಚರ್ ಜಾಸ್ತಿ ಇತ್ತಂದರೆ ಬೂದಿ ರೋಗ ಚಾಲಾಗುತ್ತೆ, ಉಷ್ಣಾಂಶ ಜಾಸ್ತಿ ಇದ್ದು ಥಂಡಿ ಜಾಸ್ತಿ ಇತ್ತಂದರೆ ಡೌನಿ ಚಾಲಾಗುತ್ತೆ, ಥಂಡಿ ಡೇ ಟೈಮ್ ಜಾಸ್ತಿ ಇದ್ದುಬಿಟ್ಟು ನೈಟ್ ಟೈಮ್ ಜಾಸ್ತಿ ಇದ್ದು ಬೂದಿ ಚಾಲಾಗುತ್ತೆ. ಸೊ ಅದನ್ನ ಗಮನಿಸ್ಕೊಂಡು ಅದಕ್ಕೆ ಸಂಬಂಧಪಟ್ಟ ಕೆಮಿಕಲ್ಸ್ಗಳನ್ನ ಸ್ಪ್ರೇ ಮಾಡ್ತೀವಿ ನಾವು. ಈಗ ಒಂದು ಬಳ್ಳಿಯಲ್ಲಿ ಎಷ್ಟು ಹೂ ಬಿಡಬೇಕಂತ ಹೇಳ್ತೀರಾ, ಅದರಲ್ಲಿ ಎಷ್ಟು ಕಾಯಿ ಗಟ್ಟಿಯಾಗಿ ನಿಂತ್ಕೊಂಡ್ರೆ ನಮಗೆ ಒಳ್ಳೆ ಇಳುವರಿ ಅಂತ ಹೇಳ್ತೀರಾ? ನಾಟಿಕಾಯಿ ಬಂದ್ಬಿಟ್ಟು 7 ಗಂಡುವಿಗೆ 1 ಹೆಣ್ಣು ಬಿಡ್ತದೆ. ಸೊ ಒಂದು ಫ್ಲವರ್ ಗಂಡುವಿಂದ ಡ್ರಾಪ್ ಆದ್ರೂ ಇನ್ನೊಂದು ಓಪನ್ ಆಗಿರ್ತದೆ, ಪಾಲಿನೇಷನ್ ಹಿಂದೆ ಮುಂದೆ ಆಗ ಸಮಸ್ಯೆ ಇರಬಾರ್ದಂದ್ಬಿಟ್ಟು ಒಂದು ಗಿಡಕ್ಕೆ ಒಂದೇ ಕಾಯಿನೇ, ಅದು 2-3 ಕಾಯಿ ಬಿಟ್ಟರು ಸೈಜ್ ಬರಲ್ಲ. ಸೊ ಒಂದು ಗಿಡಕ್ಕೆ ಒಂದು ಕಾಯಿ ಸಾಕು ಅನ್ಸುತ್ತೆ. ಈಗ ಏನಾದರೂ ಆಕಸ್ಮಿಕವಾಗಿ ಒಂದು ಬಳ್ಳಿಯಲ್ಲಿ 3-4 ಕಾಯಿ ಬಿಡ್ತು ಅಂತಂದ್ರೆ ಕಾಯಿಯನ್ನು ಕಿತ್ತಾಕ್ತೀರಾ? ನಾವೇನು ಕಿತ್ತಾಕಲ್ಲ, ನ್ಯಾಚುರಲ್ ಆಗಿ ಅದೇ ಉದುರೋಗುತ್ತೆ. ಯಾಕಂದರೆ ಒಂದು ಕಾಯಿ ಸೆಟ್ ಆಯ್ತಂದ್ರೆ ನಾವು ಕೊಡ್ತಕ್ಕಂಥ ಏನೇನು ನ್ಯೂಟ್ರನ್ಸು NPK ಏನೇ ಕೊಟ್ಟರು ಆ ಇರ್ತಕ್ಕಂಥ ಕಾಯಿ ತಗಂತತ್ತೆ. ಸೊ ಮುಂದೆ ಬಿಟ್ಕೊಡಲ್ಲ, ಸೊ ಅದು ಆಟೋಮೆಟಿಕ್ ಅದೇ ಡ್ರಾಪ್ ಆಗಿಬಿಡ್ತದೆ. ಈಗ ನಾಟಿ ಮಾಡಿದ್ಮೇಲೆ ಎಷ್ಟು ದಿನಕ್ಕೆ ಕಾಯಿಯನ್ನು ಕಟಾವು ಮಾಡ್ತಾರೆ ಈ ಒಂದು ಬೂದು ಕುಂಬಳಕಾಯಿ? ಸರ್, ಇದಕ್ಕೆ ಟೈಮಿಂಗ್ಸ್ ಬಂದ್ಬಿಟ್ಟು ನಾಟಿ ಮಾಡಿದ್ಮೇಲೆ 45-50 ದಿವಸ ಫ್ಲವರಿಂಗ್ ಚಾಲಾಗುತ್ತೆ. ಅಲ್ಲಿಂದ ನಿರಂತರವಾಗಿ 1.5 ತಿಂಗಳಷ್ಟು ಕಾಯಿ ಸೆಟ್ಟಿಂಗ್ ಆಗ್ತಾನೆ ಇರ್ತವೆ. ಒಂದು 4-5 ತಿಂಗಳು ಟೈಮ್ ತಾಂತದೆ, ಡಿಪೆಂಡ್ಸ್ ಅಂದ್ರೆ ಮಾರ್ಕೆಟಿಂಗು. ನಮಗೆ 4 ತಿಂಗಳು ಬಂತು, 4 ದಿನದಲ್ಲಿ ಕೊಡ್ಬೋದು, 3 ತಿಂಗಳು ಬೇಕಾದ್ರೆ ಕೊಡ್ಬೋದು, 4 ತಿಂಗಳು ಬೇಕಾದ್ರೆ ಕೊಡ್ಬೋದು. ಆದರೆ ಬಳ್ಳಿನ ಸುರಕ್ಷಿತ ಕಾಪಾಡಬೇಕು, ಯಾವುದೇ ಕಾರಣಕ್ಕೆ ಬಳ್ಳಿಗೆ ರೋಗ ಬೀಳ್ದಂಗೆ, ಅದಕ್ಕೆ ಏನು ಕೊರತೆ ಇಲ್ಲದಂಗೆ ಮೇಂಟೈನ್ ಮಾಡಿದ್ರೆ 4-5 ತಿಂಗಳವರೆಗೂ ಇರ್ತದೆ ನಾಟಿ ವೆರೈಟಿ ಮಾತ್ರ. ಸಾಮಾನ್ಯವಾಗಿ ಈ ಒಂದು ಕುಂಬಳ ಬಳ್ಳಿಗೆ ತೇವಾಂಶ ಅಂತಂದರೆ ಯಾವ ಸಂದರ್ಭದಲ್ಲಿ ಹೆಚ್ಚಾಗಿ ಬೇಕಾಗುತ್ತೆ ನೀರು? ಇದಕ್ಕೆ ಕಾಯಿ ಸೆಟ್ಟಿಂಗ್ ಅಂದರೆ ಒಂದು 4-5 ಕೆಜಿ ಆಗ್ತಿದ್ದಂಗೆ ಕಾಯಿ, ಅಲ್ಲಿಂದ ನೀರಿನ ಪ್ರಮಾಣ ಜಾಸ್ತಿ ಮಾಡಬೇಕು. ಯಾಕಂದ್ರೆ ಕಾಯಿ ಸೈಜ್ ಬರಬೇಕಪ್ಪ ಅಂದರೆ ನೀರು ಮತ್ತು ಸಾಲಿಬಿಲ್ಲುಗಳು ಹೆಚ್ಚಿನ ಪ್ರಮಾಣ ಕೊಡ್ತಾ ಇರಬೇಕು, ಅವಾಗ ಆಟೋಮೆಟಿಕ್ ಸೈಜ್ ಬರ್ತದೆ. ಆಮೇಲೆ ನಮ್ಮ ಕಾಯಿ ಸೆಟ್ಟಿಂಗ್ ಆದಮೇಲೆ ಯೂಶಲಿ ಜನವರಿ ಫೆಬ್ರವರಿ ಅಷ್ಟೊತ್ತಿಗೆ ಮೆಚುರಿಟಿ ಬರ್ತದೆ, ಆ ಟೈಮಲ್ಲಿ ಹೆಚ್ಚಿನ ಪ್ರಮಾಣದ ನೀರು ಕೇಳ್ತದೆ. ಒಂದು ಟೆಂಪ್ರೇಚರ್ ರೈಸ್ ಆಗುತ್ತೆ, ನೀರಿನ ಕೊರತೆ ಇರಬಾರ್ದಂದ್ಬಿಟ್ಟು ಕಾಯಿ ಸೈಜ್ ಬರ್ತದೆ. 2 ಕಾರಣದಿಂದಲೂ ನೀರು ಹೆಚ್ಚಿಗೆ ಬೇಕಾಗುತ್ತೆ ಆ ಟೈಮಲ್ಲಿ. ಜನವರಿ 15 ನಂತರ ಫೆಬ್ರವರಿ 15 ನೀರು ಸಾಕಷ್ಟು ಪ್ರಮಾಣದಲ್ಲಿ ಕೊಡಬೇಕಾಗುತ್ತೆ. ಈಗ ಕಟಾವು ಅಂತಂದ್ರೆ ಕಾಯಿ ಎಲ್ಲ ಕಾಯಿ ಒಂದೆಟ್ಟಿಗೆ ಬರ್ತಾವೆ, ಏನು ಅಂತ ಅಂತ ಬಗ್ಗೆ ಸೈಜ್ ನೋಡಿ ನೀವು ಕಟಾವು ಮಾಡ್ತೀರಾ? ಇಲ್ಲ, ಇದು ಬೂದುಗುಂಬಳಕಾಯಿ ಬಂದ್ಬಿಟ್ಟು ಉತ್ತರ ಭಾರತಕ್ಕೆ ಹೋಗೋದ್ರಿಂದ ಅವರು 5 ಕೆಜಿಯಿಂದ ಹಿಡಿದ್ಬಿಟ್ಟು 35-40 ಕೆಜಿ ಇದನ್ನು ಒಂದೇ ಸರಿ ಕಟಿಂಗ್ ಮಾಡ್ತಾರೆ. ಅವ್ರಿಗೆ ಕಾಯಿ ಬೂದಿ ಬಂದಿರಬೇಕು, 5 ಕೆಜಿ ಮೇಲೆ ಇರಬೇಕು, ರೌಂಡ್ ಶೇಪ್ನಲ್ಲಿ ಇರಬೇಕು, ಯಾವುದೇ ಕಾರಣಕ್ಕೆ ಸೊಟ್ಟ ಇರಬಾರ್ದು. ರೌಂಡ್ ಶೇಪ್ ಇರ್ತಕ್ಕಂಥ ಕಾಯಿ 5 ಕೆಜಿಯಿಂದ 25 ಕೆಜಿ ಒಂದು ಸರಿ ಕಟಿಂಗ್ ಮಾಡಿಬಿಡ್ತದೆ. ಈಗ ಗಾತ್ರದಲ್ಲಿ 5 ಕೆಜಿನ ಕಡಿಮೆ ಕಾಯಿ ಇತ್ತು ಅಂದರೆ ಅವ್ರನ್ನ ತಗೊಳ್ಳಲ್ಲ ಅವರು? ಹಾಂ, 5 ಕೆಜಿಯಿಂದ ಕಡಿಮೆ ಇದ್ದರೆ ಅವ್ರು ತಗೊಂಬಲ್ಲ, ಯಾಕಂದ್ರೆ ಅದು ಹಸಿ ಇರುತ್ತೆ ಕಾಯಿ, ಆ ಕಾಯಿನ ಮೆಚುರಿಟಿ ಆಗಿರಲ್ಲ. ಸೊ ಆ ಕಾಯಿನ ಯಾವುದೇ ಕಾರಣಕ್ಕೆ ತಗೊಂಬಲ್ಲ ಅವರು. ಅಂದರೆ ಲೋಕಲ್ ಮಾರ್ಕೆಟ್ ನಿಮಗೆ ಎಲ್ಲಿ ಇಲ್ಲ ಇಲ್ಲಿ? ಎಲ್ಲ ಬಂದ್ಬಿಟ್ಟು ಮರ್ಚೆಂಟ್ಸ್ಗಳೆಲ್ಲ ತೋಟಕ್ಕೆ ಬಂದು ಪರ್ಚೇಸ್ ಮಾಡ್ತಾರೆ. ಸೊ ಹಂಗಾಗಿ ಇದಕ್ಕಿಲ್ಲ, ಆದರೆ ಮಾರ್ಕೆಟಿಂಗ್ ಅಂದಾಜು ಮೇಲೆ ಗೊತ್ತಾಗುತ್ತೆ ಇವತ್ತೇನು ಮಾರ್ಕೆಟ್ ನಡೆದಿದೆ ಏನಿಲ್ಲ ಅಂತ. ವ್ಯವಹಾರಸ್ಥರು ಸಾಕಷ್ಟು ಜನ ಬರೋದ್ರಿಂದ ಸೊ ವ್ಯವಹಾರಸ್ಥರೇ ಹೇಳ್ತಾರೆ, ಇವತ್ತು ಒಂದು 8 ಹಣಿ ಕಡಿಮೆ ಆಗಿದೆಯಪ್ಪ, 8 ಹಣಿ ಜಾಸ್ತಿ ಆಗಿದೆ, ಟ್ರಾನ್ಸ್ಪೋರ್ಟರಿಂದ ಸ್ವಲ್ಪ ಕಡಿಮೆ ಆಗಿದೆ, ಕಾರಣಗಳು ಹೇಳ್ತಾರೆ ಅವರು. ಒಬ್ಬರೇ ಇದ್ದರೆ ಗೊತ್ತಾಗ್ತಿಲ್ಲ, ಸಾಕಷ್ಟು ಜನ ವ್ಯವಹಾರಸ್ಥರೆಲ್ಲ ಉತ್ತರ ಭಾರತದಿಂದ ಬರ್ತಾರೆ. ಸೊ ಅವ್ರು ಬಂದಾಗ ನಾವು ಮಾರ್ಕೆಟ್ ಅನುಸರಿಸಿ ಕೊಟ್ಬಿಡ್ತೀವಿ ನಾವು. ಈಗ ರೇಟ್ ಅಂತಂದ್ರೆ ಯಾವ ರೀತಿ ನಿಗದಿ ಮಾಡ್ತಾರೆ ಅವರು? ಉತ್ತರ ಭಾರತದಲ್ಲಿ ಟ್ರಾನ್ಸ್ಪೋರ್ಟಿಂಗು ಮತ್ತು ಅಲ್ಲಿ ಮಾರ್ಕೆಟು, ಆಕ್ಚುಲಿ ಇಡೀ ಇಂಡಿಯಾದಲ್ಲಿ ಇರತಕ್ಕಂಥದ್ದು ಒಂದೇ ಮಾರ್ಕೆಟ್ ಅಂದರೆ ಆಗ್ರಾದಲ್ಲಿದೆ. ಇದಕ್ಕೆ ಆಗ್ರಾ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ ಇದು. ನಮ್ಮ ಲೋಕಲ್ನಲ್ಲಿ ಯಾವೂ ಇಲ್ಲ ಮಾರ್ಕೆಟ್ಗಳು, ಎಲ್ಲ ಲೋಕಲ್ನಲ್ಲಿ ಇರ್ತಕ್ಕಂಥ ಮರ್ಚೆಂಟ್ಸ್ಗಳಿಗೆ ಬಂತ ಅಂತಾರೆ. ಇಡೀ ಇಂಡಿಯಾಗೆ ಆಗ್ರಾ ಮಾರ್ಕೆಟ್ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ದಿನಕ್ಕೆ 15-20 ಗಾಡಿ ಬರುತ್ತೆ, ಅಲ್ಲಿ ಆ ರೇಟಿನ ಮೇಲೆ ಇಲ್ಲಿ ಅನಾಲಿಸಿಸ್ ಮಾಡಿ ನಮ್ಗೆ ಹೇಳ್ತಾರೆ ಟ್ರಾನ್ಸ್ಪೋರ್ಟಿಂಗ್ ಖರ್ಚು ಇರುತ್ತೆ ಬಿಟ್ಟು ಅವ್ರು ಇಲ್ಲೇ ಪರ್ಚೇಸ್ ಮಾಡ್ತಾರೆ. ನಿಮಗೆ ಏನೇನು ರೇಟ್ ಸಿಕ್ಕರೆ ಉತ್ತಮವಾದ ಒಂದು ಆದಾಯ ಬರುತ್ತೆ ಅಂತ ಹೇಳಿದ್ರೆ? ಈಗ ನೋಡ್ರಿ, ಮೇನ್ ಯಾವುದೇ ಬೆಳಿಬೇಕಂದ್ರೆ ನಮ್ಮ ಗುರಿ ಏನಿರ್ಬೇಕಂದ್ರೆ ರೇಟ್ಗಿಂತ ಮುಖ್ಯವಾಗಿ ಬೆಳೆ ಚೆನ್ನಾಗಿ ಬರಬೇಕು, ಇಳುವರಿ ಚೆನ್ನಾಗಿ ಬರಬೇಕು. ಯಾವತ್ತೇ ರೈತರು ಏನಂದ್ರೆ ನಮ್ಗೆ ಒಳ್ಳೆ ರೇಟ್ ಸಿಗುತ್ತೆ ಅಂತ ಹಾಕಕ್ಕೆ ಹೋಗ್ತಾರೆ, ಯಾವತ್ತು ನಾನು ಒಳ್ಳೆ ಬೆಳೆ ಬೆಳೀತಂತ ಯಾರು ಮನಸ್ಸಿಗೆ ಇಟ್ಕೊಂಡು ಬೆಳೆಯಲ್ಲ. ಯಾವತ್ತೇ ನಾವು ಬೆಳಿಬೇಕಾರೆ ಒಳ್ಳೆ ಇಳುವರಿ ಬೆಳಿಬೇಕು, ಒಳ್ಳೆ ಟೈಮಿಗೆ ಬೆಳಿಬೇಕು, ಒಳ್ಳೆ ಕ್ವಾಲಿಟಿ ಕೊಡ್ಬೇಕು ಮಾರ್ಕೆಟಲ್ಲಿ. ಕ್ವಾಂಟಿಟಿ ಕ್ವಾಲಿಟಿ ಒಳ್ಳೆ ರೇಟು ಒಳ್ಳೆ ಬೆಳೆ ಅನ್ಸುತ್ತೆ. ಈಗ ನಾವು ಅನ್ಕೊಂತೀವಿ 10 ರೂಪಾಯಿ ರೇಟ್ ಸಿಕ್ಕಿದ್ರೆ ಚೆನ್ನಾಗಂತ, ಪ್ರತಿ ಸರಿ ಆ ಟೈಪ್ 10 ರೂಪಾಯಿ ಸಿಗ್ಬೇಕಲ್ಲ, ಯಾವತ್ತು ನಾರ್ಮಲ್ ರೇಟ್ ನೋಡ್ಬೇಕು. ಒಂದು 4-6 ರೂಪಾಯಿ 40-50 ಟನ್ ಒಂದು ಎಕರೆ 40-50 ಟನ್ ಬರ್ಬೇಕು, ಬರಲೇಬೇಕು. ಆ 50 ಟನ್ ಬೆಳೆದ್ರೆ ಮಾತ್ರ ಅದು ಒಳ್ಳೆ ಇಳುವರಿ. ನೀನು ಒಳ್ಳೆ ಇಳುವರಿ ಬಂದಂದ್ರೆ ನಿನ್ನ ಮಾರ್ಕೆಟ್ನ 4 ರೂಪಾಯಿ ಇದ್ದ 6 ರೂಪಾಯಿ ರೇಟ್ ಕೊಟ್ಟೆ ಕೊಡ್ತಾರೆ ಅವರು. 10 ರೂಪಾಯಿವರೆಗೂ ನೀವು ಮಾರಾಟ ಮಾಡಿದ್ದೀರಾ ಸರ್? 10, 15, 17 ರೂಪಾಯಿವರೆಗೂ ಮಾರಾಟ ಮಾಡಿದ್ವಿ. ಈ 17 ರೂಪಾಯಿ ರೇಟ್ ನಾನು ಮಾರಾಟ ಮಾಡಿದಾಗ ಇಳುವರಿ ಬಂದಿಲ್ಲ, ನಮ್ಮದು ಚಳಿ ಜಾಸ್ತಿ ಆಗಿದೆ, ಈ ವೈರಸ್ ಬಿದ್ದುಬಿಟ್ಟು 10-12 ಟನ್ ಇಳುವರಿಗಳು ಬಂದವೆ. ನಾವು ಅದಕ್ಕೆ ರೈತರಿಗೆ ಏನಪ್ಪ ಅಂದರೆ ಟೈಮಿಂಗ್ಸ್ ಭಾಳ ಇಂಪಾರ್ಟೆಂಟು. ಆ ಟೈಮಿಂಗ್ಸ್ ಕರೆಕ್ಟಾಗಿ ಹಾಕಿದ್ರೆ ಮಾತ್ರ ನಿಮ್ಗೆ ಒಳ್ಳೆ ಇಳುವರಿ ಬರ್ತದೆ. ಭಾಳ ಜನ ರೈತರಿಂದ ರೇಟ್ ನೋಡೋದು ಹಾಕ್ಬಿಡೋದು, ನಾವು ತೊಂದರೆ ಸಿಕ್ಕಾಕೆಂತೀವಿ. ಬರೋರು ತಗೊಂಬರು ಯಾರೂ ಬರೋದಿಲ್ಲ. ಅವಾಗ ಸರ್ ನಾವು ಬೆಳೆದಿದ್ವಿ ಯಾರು ಖರೀದಿ ಮಾಡ್ತಿಲ್ಲ ಅಂತ ಕೃಷಿ ಇಲಾಖೆ ಮೇಲೆ ಹೋಗಿ ಗಲಾಟೆ ಮಾಡೋದು, ರೈತ ಸಂಘಕ್ಕೆ ಕರ್ಕೊ ಗಲಾಟೆ ಮಾಡೋದು, ನಾವು ಮಾಡ್ತಕ್ಕಂಥ ತಪ್ಪನ್ನು ಅವ್ರ ಮೇಲೆ ಹೋಗಿ ಗಲಾಟೆ ಮಾಡೋದು, ಏನು ಪ್ರತಿಫಲ ಬರ್ತದೆ ನಮಗೆ? ಈಗ ನೀವು ಕಾಯಿ ಕಟಾವು ಮಾಡ್ತೀರಿ ಅಂದ್ರೆ ಬಳ್ಳಿ ಏನು ಮಾಡ್ತೀರಿ ಅದನ್ನ? ಬಳ್ಳಿನ ಮಲ್ಚಿಂಗ್ ಮಾಡ್ತೀವಿ ಸರ್. ಒಂಥರ ನಿಮಗೆ ಹಸಿರೆಲೆ ಗೊಬ್ಬರ ಥರ ಆಗುತ್ತೆ, ಹಸಿರೆ ಗೊಬ್ಬರ ಆಗ್ಬಿಡ್ತೀವಿ. ನಾವು ಲ್ಯಾಟ್ರ್ ಪೈಪ್ ಎಲ್ಲ ತೆಗೆದ್ಬಿಟ್ಟು ರೋಟ್ರ್ ಬೆಟ್ರನ್ನ ಮಲ್ಚಿಂಗ್ ಮಾಡ್ಬಿಡ್ತೀವಿ ನಂತರ. ಈ ಬೂದು ಕುಂಬಳ ಕಾಯಿ ಬೆಳಿಬೇಕಪ್ಪ ಅಂತಂದ್ರೆ ಅಷ್ಟೇನು ಖರ್ಚು ಬರಲ್ಲಲ್ವಾ? ಯಾಕಂದ್ರೆ ನೀವು ಹೆಚ್ಚಾಗಿ ಕೊಟ್ಟಿಗೆ ಗೊಬ್ಬರ ಈ ಥರ ಕೊಡ್ತಾ ಇದ್ರಿ? ಅಲ್ಲ ಕೊಡ್ತೀವಿ. ಈಗ ಏನಾಗುತ್ತೆ ಸರ್ ಅಂದರೆ ಈ ಡೌನಿ ಪೌಡ್ರ್ ಇವೆಲ್ಲ ಬರೋದ್ರಿಂದ ಬಳ್ಳಿಯನ್ನು ಕಾಪಾಡ್ಬೇಕು ನೋಡ್ರಿ. ಈಗ ಮೊದಲು ಹೆಂಗಿತ್ತಂದ್ರೆ ಹೆಚ್ಚು ಕಡಿಮೆ ನಮಗೆ ನವಂಬರ್ ಬಂತಂದ್ರೆ ಮಳೆಗಾಲ ಮುಗಿತು ಅಂಬಂಗೆ ನಮಗೆ. ಅದಾದ ನಂತರ ಚಳಿಗಾಲ ಚಾಲಾಗುತ್ತೆ. ಚಳಿಗಾಲದಲ್ಲಿ ಎಲ್ಲನೂ ನಾರ್ಮಲ್ ಆಗಿರ್ತದೆ ಕ್ಲೈಮೇಟು, ಏ ರಿಪೇರಿ ಆಗ್ತಿಲ್ಲ. ಆದರೆ ಪಾಸ್ಟ್ ಒಂದು 3-4 ವರ್ಷದಿಂದ ಗ್ಲೋಬಲ್ ಚೇಂಜಸ್ ಆದ್ದರಿಂದ ಪ್ರಕೃತಿನ ಯಾವ ಟೈಮಲ್ಲಿ ಏನಾಗುತ್ತೆ, ಯಾವ ಟೈಮ್ ಮಳೆ ಬರುತ್ತೆ, ಯಾವ ಟೈಮ್ ಸೈಕ್ಲೋನ್ ಬರುತ್ತೆ, ನಿರೀಕ್ಷೆನೇ ಮಾಡೋಕ್ಕಾಗ್ತಿಲ್ಲ. ಅಂಥದ್ದಲ್ಲಿ ಇತ್ತೀಚಿನ ದಿವಸದಲ್ಲಿ ಪ್ರತಿಯೊಂದು ನೀವು ಏನೇ ಬೆಳೆದ್ರೂ ಸಮೇತ ರೈತನ ಖರ್ಚು ಜಾಸ್ತಿ ಬರ್ತದೆ. ನಾವು ಹಿಂದೆಲ್ಲ 40-50 ಸಾವಿರ ರೂಪಾಯಿದಲ್ಲಿ ಮುಗಿತಿತ್ತಲ್ಲ, ಇತ್ತೀಚಿನ ದಿವಸದಲ್ಲಿ 80-100 ಲಕ್ಷ ರೂಪಾಯಿವರೆಗೂ ಖರ್ಚು ಬರ್ತೈತೆ. ಕೊಟ್ಟಿಗೆ ಗೊಬ್ಬರ, ಕೋಳಿ ಗೊಬ್ಬರ, ಆಮೇಲೆ ಗಟ್ಟಿ ಗೊಬ್ಬರ ಎರಡು ಸರಿ, ಅದ್ರ ಜೊತೆ ಫಂಗಿಸೈಡ್ಸ್ಗಳು, ಇನ್ಸೆಕ್ಟಿಸೈಡ್ಸು. ಅದರಲ್ಲಿ ಇತ್ತೀಚೆಗೆ ಫಂಗಿಸೈಡ್ಸ್ ರೇಟ್ಗಳಂತೂ ಸಿಕ್ಕಾಪಟ್ಟಾಗ್ಬಿಡೋದು. ಕಂಪ್ನಿಗಳೆಲ್ಲ ಸ್ವಲ್ಪ ಬ್ರ್ಯಾಂಡೆಡ್ ಕಂಪ್ನಿಗಳದೇ ಯೂಸ್ ಮಾಡೋದ್ರಿಂದ ಖರ್ಚುಗಳು ಜಾಸ್ತಿ ಬರ್ತದೆ. ಆಮೇಲೆ ಲೇಬರ್ ವಾರಂಟಿಗಳೆಲ್ಲ ಬಂದುಬಿಟ್ಟು ಹಿಂದೆಲ್ಲ ನಾವು ಒಂದು 500 ರೂಪಾಯಿ ಕೊಟ್ಟರೆ ಒಂದು ಲಾರಿ ಲೋಡ್ ಮಾಡಿಕೊಡ್ತಾರೆ, ಅಥವಾ 1,000 ರೂಪಾಯಿ ಕೊಟ್ಟರೆ ಒಂದು ಲಾರಿ ಲೋಡ್ ಆಗ್ತಿತ್ತು. ಇವತ್ತು 5,000 ರೂಪಾಯಿ ಒಂದು 20 ಟನ್ ಗಾಡಿ ಲೋಡ್ ಮಾಡೋದಕ್ಕೆ, ಅಂದರೆ ಬರೀ ಲಾಸ್ಟ್ ಲೋಡಿಂಗಿಗೆ 10,000 ರೂಪಾಯಿ ಒಂದು ಎಕರೆಗೆ ಖರ್ಚು ಬರ್ತದೆ. 40 ಟನ್ ಬಂತಂದರೆ 10,000 ಬರೀ ಲೋಡಿಂಗ್ ಖರ್ಚೇ ಬರ್ತದೆ. ಅಂದರೆ ಒಳ್ಳೆ ಇಳುವರಿ ಬಂತು, ಒಳ್ಳೆಯ ಒಂದು ರೇಟ್ ಸಿಕ್ತಂದರೆ ಇದು ಲಾಭದಾಯಕ ಬೆಳೆ ಅಂತ ಹೇಳ್ತೀವಿ. 100% ನಮ್ಮ ಕೃಷಿನಲ್ಲಿರ್ತಕ್ಕಂಥ ಪ್ರತಿಯೊಂದು ಲಾಭದಾಯಕ ಬೆಳೆ ವ್ಯವಸ್ಥಿತವಾಗಿ ಬೆಳೆಯೋಕೆ ಗೊತ್ತಿಲ್ಲದೆ ನಾವು ಲಾಸ್ ಮಾಡ್ಕೊಂತಿದ್ವಿ. ನೀವು ಏನೇ ಬೆಳೀರಿ ನಿಮ್ಮ ತಕ್ಕ ಮಟ್ಟಕ್ಕೆ. ಒಬ್ಬ ಸಣ್ಣ ರೈತ ನಾನು ರಾಗಿ ಜೋಳ ಬೆಳೀತಂದ್ರೆ ಅದ್ರಿಗೂ ಜೀವನ ಮಾಡೋಕ್ಕೆ ಶಕ್ತಿ ಇದ್ದರೆ ಅವನು ಅದ್ರಿಗೂ ಮಾಡ್ತಾನೆ. ನಾನು ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡ್ತೀನಿ, ನಾನು ಬೇರೆ ದಾಳಿಂಬೆ ಬೆಳಿತೀನಿ, ದ್ರಾಕ್ಷಿ ಬೆಳಿತೀನಿ ಅಂದರೆ ನೀನು ಇನ್ವೆಸ್ಟ್ಮೆಂಟ್ ಮಾಡೋ ಶಕ್ತಿ ಜಾಸ್ತಿ ಇತ್ತಂದರೆ ನೀನು ಹೆಚ್ಚಿನ ಪ್ರಮಾಣದಲ್ಲಿ ಲಾಭ ಮಾಡಬೇಕು ಬರ್ತದೆ. ವ್ಯವಸಾಯದ ಲಾಭ ಐತೆ, ಮಾಡೋ ವ್ಯವಸ್ಥೆ ಕರೆಕ್ಟ್ ಇರಬೇಕು ಅಷ್ಟೇ. ಒಳ್ಳೆಯದು ಶಿವಕುಮಾರ್ ಅವರೇ, ಇಲ್ಲೇ ತನಕ ಈ ಒಂದು ಬೂದು ಕುಂಬಳಕಾಯಿಯ ಒಂದು ಕೃಷಿಯನ್ನು ಯಾವ ರೀತಿ ಮಾಡಿಕೊಂಡು ಇದರಲ್ಲಿ ಒಂದು ಒಳ್ಳೆಯ ಒಂದು ಆದಾಯ ಗಳಿಸ್ತಾ ಇದ್ರಿ, ಈ ನಿಟ್ಟಿನಲ್ಲಿ ಸಾಕಷ್ಟು ವಿಚಾರಗಳು ಇವತ್ತು ನಮ್ಮ ರೈತರೊಂದಿಗೆ ಹಂಚಿಕೊಂಡಿದ್ದೀರಾ. ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಬೂದು ಕುಂಬಳಕಾಯಿ ಕೃಷಿಯ ಅನುಭವಗಳು ಈ ಕುರಿತು ಮೊಳಕಾಲ್ಮೂರು ತಾಲೂಕು ಕೊಂಡ್ಲಹಳ್ಳಿಯ ಕೃಷಿಕ ಕೆಟಿ ಶಿವಕುಮಾರ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಈ ಕಾರ್ಯಕ್ರಮದ ಸಂದರ್ಶಕರು UM ಮರುಳಸಿದ್ದೇಶ್. ನೀವು ಹೊಸ ಆರಂಭವನ್ನ ಹೊಂದಲು ಯೋಚನೆ ಮಾಡ್ತಿದ್ದೀರಾ? ನಿಮ್ಮ ಆರಂಭವನ್ನ ಉತ್ತಮಗೊಳಿಸಲು ಮನಪುರಂ ಫಿನಾನ್ಸ್ ತಿಂಗಳಿಗೆ ಕೇವಲ 57 ಪೈಸೆಗೆ ಚಿನ್ನದ ಸಾಲವನ್ನ ನೀಡುತ್ತಿದೆ. ಮನಪುರಂ ಫಿನಾನ್ಸ್ ಜೀವನವನ್ನ ಸುಲಭಗೊಳಿಸಿ. ಹೆಚ್ಚಿನ ವಿವರಗಳಿಗಾಗಿ ಇಂದೇ ನಿಮ್ಮ ಹತ್ತಿರದ ಮನಪುರಂ ಶಾಖೆಗೆ ಭೇಟಿ ನೀಡಿ ಅಥವಾ ಕಾಲ್ 1-800-420-2233. ಆಯುಷ್ಮಾನ್ ಭಾರತ್, ಆರೋಗ್ಯ ಕರ್ನಾಟಕ, ABARK, ಕರುನಾಡ ಜನತೆಯ ಆರೋಗ್ಯ ರಕ್ಷಕ, ABARK, ಪ್ರಾಥಮಿಕ ಮತ್ತು ಸಾಮಾನ್ಯ ದ್ವಿತೀಯ ಹಂತದ ಚಿಕಿತ್ಸೆಗಳು ಸರ್ಕಾರಿ ಆಸ್ಪತ್ರೆಯಲ್ಲಿ ಮಾತ್ರ. ಕ್ಲಿಷ್ಟಕರ ದ್ವಿತೀಯ ಹಾಗೂ ತೃತೀಯ ಹಂತದ ಚಿಕಿತ್ಸೆಗಳಿಗೆ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಲಭ್ಯವಿಲ್ಲದಿದ್ದಲ್ಲಿ ರೆಫರಲ್ ಆಧಾರದ ಮೇಲೆ ಸುವರ್ಣ ಆರೋಗ್ಯ ಸುರಕ್ಷಾ ಟ್ರಸ್ಟ್ನಲ್ಲಿ ನೋಂದಾವಣೆಗೊಂಡ ಯಾವುದೇ ಖಾಸಗಿ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯಬಹುದು. ತುರ್ತು ಚಿಕಿತ್ಸೆಯ ಸಂದರ್ಭದಲ್ಲಿ ಯಾವುದೇ ರೆಫರಲ್ ಅಗತ್ಯವಿಲ್ಲ. ಹೆಚ್ಚಿನ ಮಾಹಿತಿಗೆ 104ಕ್ಕೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಸಾರ್ವಜನಿಕರೇ, ನಿಮಗೊಂದು ಸಿಹಿ ಸುದ್ದಿ. ಇದೀಗ ಸಾರಿಗೆ ಇಲಾಖೆಯ 30 ಸೇವೆಗಳು ಆನ್ಲೈನ್ನಲ್ಲಿ ಸುಲಭ ಹಾಗೂ ಸರಳವಾಗಿ ಸಿಗಲಿವೆ. ನೀವು ಲರ್ನರ್ಸ್ ಲೈಸೆನ್ಸ್ ಪಡೆಯಬೇಕೇ? ವಾಹನ ಮಾಲೀಕತ್ವ ವರ್ಗಾವಣೆ ಮಾಡಿಕೊಳ್ಳಬೇಕೇ? ನಿಮ್ಮ ವಾಹನಕ್ಕೆ ಹೊಸ ಪರವಾನಗಿ ಪಡೆಯಬೇಕೇ ಅಥವಾ ಈಗಿರುವ ಪರವಾನಗಿಯನ್ನು ನವೀಕರಿಸಬೇಕೇ? ನೀವು ಮನೆಯಲ್ಲೇ ಕುಳಿತು parivahan.gov.in ವೆಬ್ಸೈಟ್ನಲ್ಲಿ ಅರ್ಜಿ ಸಲ್ಲಿಸಿ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಸೇವೆಗಳನ್ನು ಪಡೆಯಬಹುದು. ನೀವಿನ್ನು ಪ್ರಾದೇಶಿಕ ಸಾರಿಗೆ ಕಚೇರಿಗೆ ಖುದ್ದಾಗಿ ಭೇಟಿ ನೀಡುವ ಅಗತ್ಯವಿಲ್ಲ. ಪ್ರಕಟಣೆ ಕರ್ನಾಟಕ ಸರ್ಕಾರದ ಸಾರಿಗೆ ಇಲಾಖೆ. ಹಾಯ್ ಆಂಟಿ, ಹೇಗಿದ್ದೀರಾ?